ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂದು ಆಯುರ್ವೇದ ಮತ್ತು ಪಂಚಕರ್ಮ ಚಿಕಿತ್ಸೆ ಈ ವಿಷಯವಾಗಿ ಗೋಕರ್ಣ ಅಶೋಕಿಯ ಸಸ್ಯ ಸಂಜೀವಿನಿ ಪಂಚಕರ್ಮ ಕೇಂದ್ರದ ಡಾಕ್ಟರ್ ಪತಂಜಲಿ ಶರ್ಮಾ ಅವರೊಡನೆ ಸಂದರ್ಶನ. ಡಾಕ್ಟರ್ ಪತಂಜಲಿ ಶರ್ಮಾ ಅವರೇ ನಮಸ್ಕಾರ. ನಮಸ್ತೆ. ಆಯುರ್ವೇದ ಎನ್ನುವಂತಹದ್ದು ಒಂದು ಚಿಕಿತ್ಸಾ ಪದ್ಧತಿಯೋ ಅಥವಾ ಜೀವನ ವಿಧಾನವೋ? ಆಕ್ಚುಲಿ ಆಯುರ್ವೇದ ಹೇಳುವಂಥ ಜೀವ ವಿಜ್ಞಾನ ಇದು. ಆಯು ಹಾಗೂ ವೇದ ಎರಡು ಪದಗಳಿಂದ ಬಂದಿರುವಂತಹದ್ದು. ಆಯು ಅಂತಂದ್ರೆ ಲೈಫ್, ಜೀವ. ವೇದ ಅಂತಂದ್ರೆ ಇದೊಂದು ವಿಜ್ಞಾನ. ಆಯುರ್ವೇದ ಹೇಳೋದು ಜೀವ ವಿಜ್ಞಾನ. ಇಲ್ಲಿ ನಮಗೆ ಬದುಕೋದ್ರ ಬಗ್ಗೆ ಹೇಳ್ತಾರೆ, ನಮ್ಮ ಬದುಕಲಿಕ್ಕೆ ಏನೇನು ಬೇಕು, ನಮ್ಮ ಜೀವನಕ್ಕೆ ಏನೇನು ಬೇಕು, ಪ್ರತಿಯೊಂದನ್ನು ಹೇಳಿರುವಂತಹದ್ದು ಇಲ್ಲಿ. ಆಯುರ್ವೇದದಲ್ಲಿ ಆಹಾರ ವಿಹಾರಗಳ ಬಗ್ಗೆ ಹೇಳಿದ್ದಾರೆ, ಪಥ್ಯಾಪಥ್ಯದ ಬಗ್ಗೆ ಹೇಳಿದ್ದಾರೆ, ರೋಗಗಳ ಬಗ್ಗೆ ಹೇಳಿದ್ದಾರೆ, ಚಿಕಿತ್ಸೆಯ ಬಗ್ಗೆ ಹೇಳಿದ್ದಾರೆ, ಯಾವ್ಯಾವ ಸಾಧ್ಯ ಅಸಾಧ್ಯದ ಬಗ್ಗೆ ಹೇಳಿದ್ದಾರೆ, ಹೀಗೆ ಪ್ರತಿಯೊಂದರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಈಗ ಅನಾಟಮಿ ಅಂತ ಹೇಳ್ತೇವೆ, ಅನಾಟಮಿ, ಫಿಸಿಯೋಲಜಿ, ಪ್ಯಾಥೋಲಜಿ, ಶಲ್ಯ, ಶಲಾಕೆ, ಸರ್ಜರಿ, ಪ್ರತಿಯೊಂದು ಹೇಳಿರುವಂಥದ್ದು. ನಮ್ಮ ಜೀವನಕ್ಕೆ ಏನೇನು ಬೇಕು, ಏನೇನು ತೊಂದರೆಗಳು ಬರುತ್ತೆ, ಇದೆಲ್ಲದನ್ನು ಹೇಳಿರುವಂಥದ್ದು. ಅಂತ ಅದರಲ್ಲಿ ಕೆಲವೊಂದು ಭಾಗಗಳನ್ನಾಗಿ ಮಾಡ್ತಾ ಹೋಗ್ತಾರೆ. ಈಗ ಆಯುರ್ವೇದ ಒಂದು ಮೇನ್ ಇದರಲ್ಲಿ ಎಂಟು ಭಾಗಗಳನ್ನು ಮಾಡ್ತಾರೆ. ಅಷ್ಟಾಂಗ ಆಫ್ ಆಯುರ್ವೇದ ಅಂತ, ಕಾಯ, ಬಾಲ, ಗೃಹ, ಊರ್ಧ್ವಾಂಗ, ಶಲ್ಯ, ದಂಶ, ಜ್ವರಾವೃಷೇಹಿ ಅಂತ ಹೇಳ್ತಾರೆ. ಕಾಯ ಚಿಕಿತ್ಸಾ ಅಂತ ನಾವೀಗ ಜನರಲ್ ಮೆಡಿಸಿನ್ ಅಂತ ಹೇಳ್ತೇವೆ, ಅದಕ್ಕೆ ಕಾಯ ಚಿಕಿತ್ಸಾ ಅಂತ ಹೇಳ್ಬೋದು. ಬಾಲಚಿಕಿತ್ಸಾ, ಕೆಲವೊಬ್ಬರು ಹೇಳ್ತಾರೆ ಆಯುರ್ವೇದದಲ್ಲಿ ಪೀಡಿಯಾಟ್ರಿಷಿಯನ್ಸ್ ಇದ್ದಾರೆ ಅಂತ, ಬಾಲಚಿಕಿತ್ಸಾ ಅಂತ ಹೇಳಿದ್ದಾರೆ. ಹೌದು, ಪೀಡಿಯಾಟ್ರಿಷಿಯನ್, ಕಾಯ, ಬಾಲ, ಗೃಹ. ಗೃಹ ಚಿಕಿತ್ಸಾ ಅಂತಂದರೆ ಈಗೇನು ಕೆಲವೊಬ್ರು ಹೇಳ್ತಾರಲ್ಲ ಭೂತ ಬಂತು, ದೆವ್ವ ಬಂತು, ಕೆಲವೊಂದು ಇವುಗಳೆಲ್ಲ ಇರುವಂತಹದ್ದು. ಸೊ ಇದಕ್ಕೂ ಒಂದು ಚಿಕಿತ್ಸೆನೆ. ಇಲ್ಲಿ ಈ ಮಣಿಮಂತ್ರ ಧಾರಣ, ಹೋಮ, ಹವನಗಳು ಇವುಗಳ ಬಗ್ಗೆ ಎಲ್ಲ ಹೇಳ್ತಾ ಬರ್ತಾರೆ ಗೃಹ ಚಿಕಿತ್ಸೆಯಲ್ಲಿ. ಊರ್ಧ್ವಾಂಗ, ಊರ್ಧ್ವಾಂಗ ಅಂದರೆ ಅಬೌತ್ ನೆಕ್, ಊರ್ಧ್ವ ಜತ್ರುಗತ ಅಂತ ಹೇಳ್ತಾರೆ, ಕುತ್ತಿಗೆಯಿಂದ ಮೇಲೆ ಇರುವಂತಹದ್ದು ಊರ್ಧ್ವಾಂಗ ಚಿಕಿತ್ಸೆ. ಇಲ್ಲಿ ENT ಸ್ಪೆಷಲಿಸ್ಟ್ ಅಂತ ಹೇಳ್ತೀವಲ್ಲ, ಅದು ಕಣ್ಣು, ಕಿವಿ, ಮೂಗು ಹಾಗೂ ಕಣ್ಣು, ಆಪ್ತಾಲ್ಮಾಲಜಿ ಹಾಗೂ ENT, ಇದನ್ನು ಕೂಡ ಆಯುರ್ವೇದ ಹೇಳಿರುವಂತಹದ್ದು. ಶಲ್ಯ ಚಿಕಿತ್ಸಾ ಅಂದರೆ ಸರ್ಜರಿ, ಸರ್ಜರಿಯನ್ನು ಕೂಡ ಹೇಳಿರುವಂಥದ್ದು ಆಯುರ್ವೇದದಲ್ಲಿ. ಆಯುರ್ವೇದ ಸರ್ಜರಿ ಹೇಳಿದ್ದಾರೆ ಹೇಳಿ. ಹೌದು, ಡೆಫಿನೆಟ್ಲಿ ಆಚಾರ್ಯ ಸುಶ್ರತರು ಫಾದರ್ ಆಫ್ ಸರ್ಜರಿ, ಶಲ್ಯ ಚಿಕಿತ್ಸೆಯನ್ನು ಹೇಳಿದ್ದಾರೆ. ಶಲ್ಯ ಧ್ವಂಸ ಚಿಕಿತ್ಸಾ, ಧ್ವಂಸ ಅಂತಂದರೆ ಈಗ ಟಾಕ್ಸಿಕಾಲಜಿ ಅಂತ ಹೇಳ್ತೇವೆ, ವಿಷ ಚಿಕಿತ್ಸೆ, ಅದನ್ನು ಕೂಡ ಆಯುರ್ವೇದ ಹೇಳಿರುವಂಥದ್ದು. ಜ್ವರ ಹಾಗೂ ವೃಷಹಿ ಅಂದರೆ ಜಿರಿಯಾಟ್ರಿಕ್ಸ್ ಅಂದರೆ ಓಲ್ಡ್ ಏಜ್ ಪರ್ಸನ್ಸ್ಗೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬೇಕು, ಯಾವ ರೀತಿ ರಸಾಯನವನ್ನು ಕೊಡಬೇಕು, ಇವುಗಳ ಬಗ್ಗೆ ಎಲ್ಲ ಹೇಳ್ತಾ ಬಂದಿದ್ದಾರೆ. ಅಂದರೆ ಆಯುರ್ವೇದದಲ್ಲಿ ಪ್ರತಿಯೊಂದನ್ನು ಕವರ್ ಮಾಡಿರುವಂಥದ್ದು. ಇವೆಲ್ಲವೂ ಸೇರಿ ಅಷ್ಟಾಂಗ, ಅಷ್ಟಾಂಗ ಆಯುರ್ವೇದ ಅಂತ ಹೇಳ್ತೇವೆ ನಾವು. ಈಗ ಎಷ್ಟೋ ಸರಿ ಕಾಯಿಲೆ ಬಂದಂಥ ಒಂದು ಸಂದರ್ಭದಲ್ಲಿ ತಕ್ಷಣಕ್ಕೊಂದು ರಿಲೀಫ್ ಬೇಕು ಅಥವಾ ಒಂದು ಗುಣ ಆಗಬೇಕು ಅನ್ನುವಂಥ ಒಂದು ಆಶಿಸುವಂತಹದ್ದು ಎಲ್ಲರೂ ಕೂಡ ಜನಸಾಮಾನ್ಯರ ಒಂದು ಭಾವನೆ. ಅದು ಈ ಆಯುರ್ವೇದದ ಮೂಲಕ ಚಿಕಿತ್ಸೆಯನ್ನು ಪಡೆದಂತಹ ಸಂದರ್ಭದಲ್ಲಿ ಅದು ದೀರ್ಘಕಾಲೀನ ಒಂದು ಚಿಕಿತ್ಸೆ ಬೇಕಾಗ್ತದೆ, ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಅನ್ನುವಂಥ ಒಂದು ಆಪಾದನೆಯೂ ಕೂಡ ಇದೆ. ಇದು ನಿಜವ? ಇದು ಈಗೇನಾಗ್ಬಿಟ್ಟಿದೆ ಅಂತಂದ್ರೆ ಜನರು ಹೇಳೋದ್ರಲ್ಲಿ ತಪ್ಪಿಲ್ಲ, ನಾವೇನು ಚಿಕಿತ್ಸೆ ಕೊಡ್ತಾ ಇದ್ದೀವಿ ಅದರಲ್ಲೇ ಪ್ರಾಬ್ಲಮ್ ಇರುವಂತಹದ್ದು. ನಿಮ್ಗೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಎಕ್ಸಾಂಪಲ್, ಒಂದು ತ್ರಿಫಲ ಚೂರ್ಣವನ್ನು ತಗೊಳ್ಳಿ. ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ, ತ್ರಿಫಲ ಚೂರ್ಣ ಬಗ್ಗೆ ಗೊತ್ತಿರುತ್ತೆ. ಏನು ಹೇಳ್ತಾರೆ, ಆಯುರ್ವೇದಿಕ ಸೈಡ್ ಎಫೆಕ್ಟ್ ಇಲ್ಲ, ತಗೊಳ್ಬಹುದು ಅಂತ. ಎಕ್ಸ್ಪೈರಿ ಡೇಟ್ ಇಲ್ಲ ಅಂತ ಹೇಳಿರ್ತಾರೆ. ಎಕ್ಸ್ಪೈರಿ ಡೇಟ್ ಇಲ್ಲ ಅಂತ ಅರ್ಥಕ್ಕೆ, ಇವತ್ತು ನಾವು ಮಾಡೋ ತ್ರಿಫಲ ಚೂರ್ಣವನ್ನು 2-3 ವರ್ಷ ಬಿಟ್ಟು ತಗೊಂಡ್ರೆ ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ, ಬಟ್ ಎಫೆಕ್ಟ್ ಕೂಡ ಇರೋದಿಲ್ಲ. ಇದು ಮೇನ್. ತ್ರಿಫಲ ಚೂರ್ಣ ತಗೊಳ್ತಾರೆ, 1 ಚಮಚ ತಾಗೋದಿಲ್ಲ, 2 ಚಮಚ ತಗೊಳ್ತಾರೆ, ತಾಗೋದಿಲ್ಲ. ಇದು ನಮ್ಗೆ ಉದಾಹರಣೆಯನ್ನು ಕೊಟ್ಟೆ. ಫ್ರೆಶ್ ಈಗ ನಾವಿಲ್ಲಿ ತ್ರಿಫಲ ಚೂರ್ಣವನ್ನು ಮಾಡ್ತೇವೆ, ನಮ್ದು ಈ ವರ್ಷ ಮಾಡಿದ್ದು ನೆಕ್ಸ್ಟ್ ಇಯರ್ ಒಳಗಡೆ ಖಾಲಿ ಆಗತ್ತೆ, 1 ವರ್ಷನೂ ಕೂಡ ನಮ್ಗೆ ಸಾಕಾಗೋದಿಲ್ಲ. ಎಕ್ಸಾಂಪಲ್, ಈಗ ಗಂಡಲೆಕಾಯಿ ಆಗ್ತಾ ಇದೆ, ದಿನ ದಿನ ಹೋಗಿ ಹೆಕ್ಕೊಂಡು ಬರ್ತಾ ಇದ್ದಾರೆ, ದಿವಸ ದಿವಸ ಅದು ಖಾಲಿ ಆಗ್ತಾ ಇದೆ. ಬಲಮೂಲ ದಿವಸ ದಿವಸ ಕೇಳ್ತದೆ, ದಿವಸ ದಿವಸ ಖಾಲಿ ಆಗ್ತದೆ, ಸ್ಟಾಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಫ್ರೆಶ್ಲಿ ಪ್ರಿಪೇರ್ಡ್ ಆಗಿದ್ದೇ ಹೌದಾದ್ರೆ ಡೆಫಿನೆಟ್ಲಿ ರಿಸಲ್ಟ್ ತುಂಬ ಕ್ವಿಕ್ ಆಗಿ ಬರುತ್ತೆ, ವೆರಿ ಫಾಸ್ಟ್. ಸೊ ವಿತ್ ಇನ್ ಎ ಅವರ್ ವಿ ಕ್ಯಾನ್ ಗಿವ್ ದ ರಿಸಲ್ಟ್. ಆಯ್ತಾ, ಈಗ ಎಷ್ಟೋ ಪೈಲ್ಸ್ ಕೇಸ್ ಬಂದಿತ್ತು ಲಾಸ್ಟ್ ಟೈಮ್ ಒಂದು, ಅವ್ರಿಗೆ ಹೇಗೆ ಅಂದ್ರೆ ಉರಿ ತಡಿಲಿಕ್ಕೆ ಆಗ್ತಾ ಇಲ್ಲ, ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಿದ್ವಿ, ವಿತ್ ಇನ್ 2-3 ಅವರ್ ಹೀ ರಿಕವರ್ಡ್. ಸರ್ಜರಿ ಬೇಕಾಗಿರುವಂತಹ ಒಂದು ಕಾಂಪ್ಲಿಕೇಟೆಡ್ ಕೇಸು, ಬರೀ ಒಂದು ಪೌಡ್ರು ಒಂದು ಡಿಕಾಕ್ಷನ್ ಒಂದು ಸಿಟ್ಸ್ ಬಾತ್ ಅಲ್ಲಿ ಕ್ಲಿಯರ್ ಆಯ್ತು. ಸರ್ಜರಿ ಬೇಕಾಗಿರೋದು ಕ್ಯಾನ್ಸಲ್ ಮಾಡಾಯ್ತು. ಅಪಾಯಿಂಟ್ಮೆಂಟ್ ತಗೊಂಡಿದ್ದವರು ಕ್ಯಾನ್ಸಲ್ ಮಾಡಾಯ್ತು. ಇಷ್ಟು ಬೇಗ ರಿಸಲ್ಟ್ ಸಿಗುವಂತ ಕೆಪಾಸಿಟಿ ಆಯುರ್ವೇದಲ್ಲಿ ಇದೆ. ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ ಆ ಹರ್ಬ್ಸ್ ಫ್ರೆಶ್ ಇಲ್ಲದೆ ಇರೋ ಕಾರಣಕ್ಕೆ ನಿಮ್ ರಿಸಲ್ಟ್ ಸಿಗ್ಲಿಕ್ಕೆ ಲೇಟ್ ಆಗ್ತಾ ಇದೆ. ಹೊರತು ಇದು ಆಯುರ್ವೇದಲ್ಲಿರುವಂತಹ ಡ್ರಾಬ್ಯಾಕ್ ಅಲ್ಲ. ನಾವೇನು ಚಿಕಿತ್ಸೆ ಕೊಡ್ತಾ ಇದ್ದೀವಿ, ಬಿಷಕ್ ದ್ರವ್ಯನ್ ಉಪಸ್ಥಾತ ರೋಗಿಪಾದ ಚತುಷ್ಟಯಂ ಅಂತ ಹೇಳ್ತಾರೆ. ಬಿಷಕ್ ಅಂದ್ರೆ ಡಾಕ್ಟರ್ ಚೆನ್ನಾಗಿರ್ಬೇಕು, ದ್ರವ್ಯ ದ್ರವ್ಯ ಅಂತಂದ್ರೆ ಗಿಡಗಳು ಫ್ರೆಶ್ ಇರಬೇಕು ಹಾಗೂ ಎಫೆಕ್ಟಿವ್ ಇರಬೇಕು. ಬಿಷಕ್ ದ್ರವ್ಯನ್ ಉಪಸ್ಥಾತ ಔಷಧಿ ರೆಡಿ ಮಾಡುವವರು ಅಥವಾ ಟ್ರೀಟ್ಮೆಂಟ್ ಮಾಡೋರು ಚೆನ್ನಾಗಿರ್ಬೇಕು ಹಾಗೂ ರೋಗಿ ಕರೆಕ್ಟ್ ಆಗಿ ತಗೊಳ್ವಂಗಿರ್ಬೇಕು. ಸೊ ಇದು ಚತುಷ್ಪಾದ ಅಂತ ಹೇಳ್ತೇವೆ. ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ರಿಸಲ್ಟ್ ಬಹಳ ಕ್ವಿಕ್ ಆಗಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು. ಈ ಔಷಧಿ ಆಗ್ಬೋದು ಅಥವಾ ಒಂದು ಈ ಜೀವನ ಕ್ರಮ ಆಗ್ಬೋದು, ಇದನ್ನು ಅಳವಡಿಸುವ ಅಲ್ಲಿ ಆ ರೋಗಿಯ ಒಂದು ಪಾತ್ರ ಏನು ಅಂತ ಎಷ್ಟೋ ಸಾರಿ ಹೇಳುವಂತದ್ದು ಒಂದು ಸಾರಿ ಮಾತ್ರ ತಿಂದುಬಿಟ್ರೆ ಆಗೋಯ್ತು ಅಂತ. ಆದ್ರೆ ಆಯುರ್ವೇದದಲ್ಲಿ ಹಾಗಲ್ಲ, ಸರಿಯಾದಂತಹ ಸಮಯದಲ್ಲಿ ಸರಿಯಾದ ಕ್ರಮದಲ್ಲಿ ಅದರ ಬಳಕೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಹೌದು, ಡೆಫಿನೆಟ್ಲಿ ಹೌದು, 100% ಸತ್ಯ. ಯಾಕಂತಂದ್ರೆ ಈಗ ಎರಡು ರೀತಿ ಡಿವೈಡ್ ಮಾಡಬಹುದು, ಅಕ್ಯೂಟ್ ಪ್ರಾಬ್ಲಮ್ ಮತ್ತೆ ಕ್ರೋನಿಕ್ ಪ್ರಾಬ್ಲಮ್ ಅಂತ. ಅಕ್ಯೂಟ್ ಸಮಸ್ಯೆ ಅಂತಂದ್ರೆ ಮಾತ್ರ ಬಂದಿರುವಂತಹದ್ದು, ತಕ್ಷಣಕ್ಕೆ ಬಂದಿರುವಂತಹದ್ದು, ಸದ್ಯಕ್ಕೆ ಶಾರ್ಟ್ ಡ್ಯೂರೇಷನ್. ಕ್ರಾನಿಕ್ ಪ್ರಾಬ್ಲಮ್ ಅಂದ್ರೆ ವರ್ಷಾನುಗಟ್ಟಲೆ ಇರುವಂತಹದ್ದು. ಅಕ್ಯೂಟ್ ಸಮಸ್ಯೆ ಇದ್ದಾಗ ಆಯುರ್ವೇದದಲ್ಲೂ ಕೂಡ ವಿತಿನ್ 2-3 ಡೇಸ್ ಅಲ್ಲಿ ಕಂಪ್ಲೀಟ್ ರಿಕವರಿ ಆಗುತ್ತೆ, ತಿಂಗಳಗಟ್ಟಲೆ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ಕ್ರಾನಿಕ್ ಪ್ರಾಬ್ಲಮ್ ಇದ್ದಾಗ ನಾವು 1-3 ತಿಂಗಳ ಮೆಡಿಸಿನ್ ಅನ್ನ ಹೇಳಿರ್ತೇವೆ. ಎಕ್ಸಾಂಪಲ್ ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು, ಪ್ಯಾರಲಿಸಿಸ್, ಸ್ಕಿನ್ ಪ್ರಾಬ್ಲಮ್, ಇವೆಲ್ಲ ಕ್ರಾನಿಕ್ ಆಗಿ ತುಂಬಾ ವರ್ಷದಿಂದ ಇರುವಂತಹದ್ದು. ಅವಾಗ ಚಿಕಿತ್ಸೆ ಕೂಡ ತುಂಬಾ ವರ್ಷಕ್ಕೆ ಬೇಕಾಗಿರ್ತದೆ. ಈಗ ಜ್ವರ, ಥಂಡಿ, ಕೆಮ್ಮು, ಈ ಸಣ್ಣ ಪುಟ್ಟ ಪ್ರಾಬ್ಲಮ್ ಎಲ್ಲ ಇದ್ದಾಗ 3-5 ಡೇಸ್, 1 ವೀಕ್, ಮ್ಯಾಕ್ಸಿಮಮ್ 15 ಡೇಸ್ ಮೆಡಿಸಿನ್ ಸಾಕಾಗ್ತದೆ, ವರ್ಷನಗಟ್ಟಲೆ ಅವಶ್ಯಕತೆ ಇರೋದಿಲ್ಲ. ಬಟ್ ಈಗೇನಾಗಿದೆ ಅಂತಂದ್ರೆ ಆಯುರ್ವೇದವನ್ನ ಎಲ್ಲರೂ ಮ್ಯಾಕ್ಸಿಮಮ್ ಕ್ರಾನಿಕ್ ಪ್ರಾಬ್ಲಮ್ ಅಷ್ಟೇ ಯೂಸ್ ಮಾಡ್ತಾ ಇದಾರೆ, ಅಕ್ಯೂಟ್ ಪ್ರಾಬ್ಲಮ್ ಯೂಸ್ ಮಾಡ್ತಾನೆ ಇಲ್ಲ. ಆದ್ರೆ ನಾವಿಲ್ಲ ಏನು ಈಗ ಹ್ಯಾಂಡಲ್ ಮಾಡ್ತಾ ಇದೀವಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಡ್ಬರ್ತಾರೆ, 1-2-3 ತಿಂಗಳ ಅವ್ರು ಹೇಳ್ತಾರೆ ಆಯುರ್ವೇದಕ್ಕೆ ಕೊಡಿ, ಯಾಕಂತಂದ್ರೆ ಅಲೋಪತಿ ಹಾಕೋದಿಲ್ಲ, ತುಂಬಾ ಚಿಕ್ಕ ಮಗು ಅಂತ ಕರ್ಕೊಂಡ್ಬರ್ತಾರೆ. ನಾವು ಅವರಿಗೆ ಬಾರಂಗಿ ಬೇರನ್ನ ತೆಗೆದು ಹಚ್ಲಿಕ್ಕೆ ಹೇಳ್ತೇವೆ, ಕಂಠಕಾರಿ ಬೇರನ್ನ ತೆಗೆದು ನಾಲ್ಕೆ ಮೇಲೆ ಹಚ್ಲಿಕ್ಕೆ ಹೇಳ್ತೇವೆ, ಹಚ್ಚಿ 1 ತಾಸಲ್ಲಿ ಕಫ ಕರಗಿ ಹೊರಗಡೆ ಬರುವಂತಹದ್ದು ಹೇಳಿ ಬೇರೆ ಕೊಟ್ಟಿರ್ತೇವೆ. ನೀವು ಇದನ್ನ ತೆಗೆದು ಹಾಕಿ ಆಯ್ತಾ, 2-3 ದಿವಸ ಕಂಟಿನ್ಯೂ ಮಾಡಿ, ಕಡೆ ಬೇಕಾದ್ರಷ್ಟೇ ಮಾಡಿ, ಇಟ್ಕೊಂಡಿರಿ ಮನೆಯಲ್ಲಿ, ಹಂಗೆ ಪ್ರಾಬ್ಲಮ್ ಆದ್ರೆ ಕೊಡಿ. ನೀವು ಅಲೋಪತಿ ಮೆಡಿಸಿನ್ ತಗೊಂಡ್ರು ಏನ್ ರಿಸಲ್ಟ್ ಸಿಗತ್ತೋ ಅದೇ ಇದರಲ್ಲೂ ಕೂಡ ಸಿಗ್ತಾ ಇದೆ. ಇದು ಏಕಮೂಲಿಕ ಪ್ರಯೋಗ ಅಂತ ಹೇಳ್ತೇವೆ, ಒಂದೊಂದೇ ಗಿಡಗಳನ್ನ ಕೊಡುವಂತಹದ್ದು. ಆಚಾರ್ಯ ಸುಶ್ರುತ ಹೇಳಿರುವಂತಹದ್ದು ಏಕಮೂಲಿಕ ಪ್ರಯೋಗಗಳನ್ನ, ತುಂಬಾ ಫಾಸ್ಟ್ ರಿಸಲ್ಟ್ ಇದೆ. ಕೆಲವೊಂದು ಕಾರ್ನ್ ಆಗಿ ಜಡ್ ಟೈಪ್ ಆಗಿರುತ್ತೆ, ಚಿತ್ರಕ ಅಂತ ಒಂದು ಗಿಡ ಇದೆ, ಅದ್ರ ಬೇರನ್ನ ಲಿಂಬೆಳ ತೆಗೆದು ಹಚ್ಚಿಬಿಟ್ರೆ ವಿತಿನ್ ವೀಕ್ ಅದು ಜಡ್ ಕ್ಲಿಯರ್ ಆಗುತ್ತೆ, ಇಲ್ಲ ಕ್ವಾರ್ಟರ್ ಮಾಡಬೇಕಾಗತ್ತೆ. ಸೊ ಇದು ನ್ಯಾಚುರಲ್ ಆಗಿ ಕ್ಲಿಯರ್ ಆಗುವಂತದ್ದು. ಅದರ ಸ್ಪೆಷಾಲಿಟಿ ಏನು ಅಂತಂದ್ರೆ ಕ್ವಾರ್ಟರಿ ಮಾಡಿದಾಗ ರೀಅಕರ್ ಆಗುವ ಚಾನ್ಸಸ್ ಇರುತ್ತೆ. ಆ ಚಿತ್ರಕದ ಬೇರು ಹಚ್ಚಿದಾಗ ಕ್ಲಿಯರ್ ಆದ್ಮೇಲೆ ಮತ್ತೆ ಬರುವುದಿಲ್ಲ ಅವ್ರಿಗೆ. ಅದು ಕ್ವಾರ್ಟರಿ ಮಾಡಿದಾಗ 5 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ಬೋದು, ಆದ್ರೆ ಮತ್ತೆ ರೀಅಕರ್ ಆಗುತ್ತೆ. ಬಟ್ ನಾವು ಚಿತ್ರಕ ಬೇರನ್ನ ಯೂಸ್ ಮಾಡಿದಾಗ ಒಂದ್ಸಲ ಹಚ್ಚಿ 1 ವಾರದಲ್ಲಿ ಕ್ಲಿಯರ್ ಆದ್ಮೇಲೆ ಮತ್ತೆ ಬರುವುದಿಲ್ಲ. ಆಯುರ್ವೇದ ಪದ್ಧತಿಯಲ್ಲಿ ಈ ರೋಗ ನಿರ್ಣಯದ ಒಂದು ಪಾತ್ರ ಏನು ಅಂತ ಹೇಳಿ, ಈಗ ಯುನಾನಿ ಅಥವಾ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಸಾಮಾನ್ಯವಾಗಿ ಹೇಳುವಂತದ್ದು ಸ್ಕ್ಯಾನ್ ಮಾಡಿ ಮತ್ತೆ ಇನ್ನೇನು ಟೆಸ್ಟ್ಗಳೆಲ್ಲ ಮಾಡ್ತಾರೆ, ಆದ್ರೆ ಈ ಆಯುರ್ವೇದ ಪದ್ಧತಿಯಲ್ಲಿ ರೋಗ ನಿರ್ಣಯ ಹೇಗೆ? ರೋಗ ನಿರ್ಣಯದಲ್ಲಿ 3 ವಿಧದ ಚಿಕಿತ್ಸೆ ಡಯಾಗ್ನೋಸ್ಟಿಕ್ ಕ್ರೈಟೀರಿಯನ್ನ ಹೇಳಿದ್ದಾರೆ. ದರ್ಶನ, ಸ್ಪರ್ಶನ, ಪ್ರಶ್ನ ಅಂತ. ದರ್ಶನ, ಒಂದು ರೋಗ ನೋಡಿದಾಗ ನಮಗೆ ಗೊತ್ತಾಗುವಂತಹದ್ದು, ದರ್ಶನ ಕಣ್ಣಿನಲ್ಲಿ ನೋಡಿದಾಗ, ಸ್ಪರ್ಶನ ಮುಟ್ಟು ನೋಡಿದಾಗ, 3 ಪ್ರಶ್ನೆಯನ್ನು ನಾವು ಅವರಿಗೆ ಕೇಳಿದಾಗ. ಎಕ್ಸಾಂಪಲ್ ಸ್ಕಿನ್ ಪ್ರಾಬ್ಲಮ್ ಆಗಿರುತ್ತೆ, ನೋಡಿದಾಗೆ ಗೊತ್ತಾಗುತ್ತೆ. ಪೇಷಂಟ್ ವಾಕ್ ಮಾಡ್ಕೊಂಡು ಬರ್ತಾನೆ ಒ ಪಿ ಡಿಗೆ, ಅವನು ಗೇಟಲ್ಲಿ ಅವನು ಬರುವ ಸ್ಟೈಲಲ್ಲೇ ಗೊತ್ತಾಗುತ್ತೆ, ಓಹೋ ಇವನಿಗೆ ಪ್ಯಾರಾಲಿಸಿಸ್ ಆಗಿದೆ. ದರ್ಶನ ನೋಡಿದಾಗೆ ಗೊತ್ತಾಗುವಂಥದ್ದು. ಸ್ಪರ್ಶನ ಮುಟ್ಟಿ ನೋಡಿದಾಗ, ಅವನಿಗೆ ನಾವು ಎಕ್ಸಾಮಿನೇಷನ್ ಅಂತ ಮಾಡ್ತೇವೆ, ಹೊಟ್ಟೆಯನ್ನು ಮುಟ್ಟಿ ನೋಡ್ತೇವೆ, ಆವಾಗ ಹೊಟ್ಟೆಯಲ್ಲಿ ತೊಂದರೆ ಇದ್ರೆ ಗೊತ್ತಾಗುತ್ತೆ. ಆಸ್ಕಲ್ಟೇಷನ್ ಅನ್ನು ಮಾಡ್ತೇವೆ, ಸೌಂಡ್ ಮೇಲೆ ಗೊತ್ತಾಗುತ್ತೆ ಯಾವ ಟೈಪ್ ಸೌಂಡ್ ಇದೆ ಅಂತ. ಮತ್ತೊಂದು ನಾಡಿ ಪರೀಕ್ಷೆ, ಇದು ಮುಖ್ಯವಾಗಿ ಆಯುರ್ವೇದದಲ್ಲಿ ಫೋಕಸ್ ಮಾಡಿರುವಂತಹದ್ದು. ವಸ್ತವಿದ ಪರೀಕ್ಷೆದಲ್ಲಿ ನಾಡಿ ಪರೀಕ್ಷೆ ಕೂಡ ಒಂದು. ಏನು, ನಾವು 8 ಟೈಪಿನ ಪರೀಕ್ಷೆಯನ್ನು ಮಾಡ್ತೇವೆ. ನಾಡಿ, ಮೂತ್ರ, ಮಲಂ, ಜಿಹ್ವ, ಶಬ್ದ, ಸ್ಪರ್ಶ, ದೃಕಾಕೃತಿ, 8 ವಿಧ ಪರೀಕ್ಷೆ ಅಂತ ಹೇಳಿದಾಗ ಇಲ್ಲಿ ನಾಡಿ ಪರೀಕ್ಷೆ ಅಂತ ಹೇಳ್ತೇವೆ. ಫಸ್ಟ್ನೇದು ನಾಡಿ ಪರೀಕ್ಷೆದಲ್ಲಿ ನಾವು ಅವರ ವಾತ, ಪಿತ್ತ ಹಾಗೂ ಕಫವನ್ನು ಎಷ್ಟಿದೆ ಅಂತ ನೋಡ್ತೇವೆ. ಪ್ರಪೋರ್ಷನ್ ಎಷ್ಟಿದೆ, ವಾತ ಎಷ್ಟಿದೆ, ಪಿತ್ತ ಎಷ್ಟಿದೆ, ಕಫ ಎಷ್ಟಿದೆ, ನಾವು ಗತಿಗಳ ಮೇಲೆ ಗುತ್ತು ಮಾಡುವಂತಹದ್ದು. ವಾತ, ಪಿತ್ತ ಹಾಗೂ ಕಫಗಳಿಗೆ ಗತಿಗಳನ್ನು ಹೇಳಿದ್ದಾರೆ. ಸರ್ಪವತ್, ಮಂಡೂಕವತ್, ಜಲೌಕವತ್, ಹೀಗೆ ಬೇರೆ ಬೇರೆ ಕಂಪ್ಯಾರಿಸನ್ ಕೊಟ್ಟು ಹೇಳಿರುವಂತಹದ್ದು. ಆ ಗತಿಗಳ ಆಧಾರದ ಮೇಲೆ ನಾವು ಯಾವ ಪ್ರಕೃತಿ ಇದೆ ಇವರದ್ದು ಅಂತ ಹೇಳುವಂತಹದ್ದು. ಹಾಗೂ ಧಾತುಗಳು, ಸಪ್ತ ಧಾತುಗಳು ಅಂತ ಹೇಳ್ತೇವೆ, ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ, ಯಾವ ಧಾತುಗಳು ಇನ್ವಾಲ್ವ್ಮೆಂಟ್ ಇದೆ. ಸೊ ಇದರ ಆಧಾರದ ಮೇಲೆ ನಾವು ಚಿಕಿತ್ಸೆಯನ್ನು ಪ್ಲಾನ್ ಮಾಡುವಂತಹದ್ದು. ವಾತ ಹೆಚ್ಚಿಗೆ ಇದ್ರೆ ಟ್ರೀಟ್ಮೆಂಟ್ ಪ್ಲಾನ್ ಬೇರೆ ಇರುತ್ತೆ, ಪಿತ್ತ ಹೆಚ್ಚಿಗೆ ಇದ್ರೆ ಬೇರೆ ಇರುತ್ತೆ, ಕಫ ಹೆಚ್ಚಿಗೆ ಇದ್ರೆ ಬೇರೆ ಇರುತ್ತೆ, ರಸ ಧಾತು ಇನ್ವಾಲ್ವ್ಮೆಂಟ್ ಇದ್ರೆ ಬೇರೆ ಆಗುತ್ತೆ. ಸೊ ಯಾವ್ಯಾವ ಧಾತು ಇನ್ವಾಲ್ವ್ಮೆಂಟ್ ಇದೆ, ಯಾವ್ಯಾವ ದೋಷ ಇನ್ವಾಲ್ವ್ಮೆಂಟ್ ನೋಡಿಕೊಂಡು ನಾವು ಚಿಕಿತ್ಸೆಯನ್ನು ಪ್ಲಾನ್ ಮಾಡ್ತೇವೆ. ಈ ನಾಡಿ ಪರೀಕ್ಷೆ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಒಂದಿದೆ ನಮ್ಮ ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟಿದ್ದು, ಡಯಾಗ್ನೋಸ್ಟಿಕ್ ಕ್ರೈಟೇರಿಯಾ ಅಂತ ಹೇಳ್ಬೋದು. ಆದರೆ ಈಗೀಗ ಇದು ಮರೆಯಾಗ್ತಾ ಇದೆ. ಈಗ ನಮ್ಮಿದ್ರಲ್ಲಾರು ಹೇಗೆ ಒಂದು ಟ್ರೆಡಿಷ್ನಲ್ ಪಾರಂಪರಿಕವಾಗಿ ಬಂದಿರೋದಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೇವೆ. ಆದರೆ ಈಗ ಅದು ಕಾಲೇಜುಗಳಿದ್ದನ್ನೆಲ್ಲ ಕಲಿಸ್ಕೊಡ್ತಾ ಇಲ್ಲ. ಇವೆಲ್ಲ ಹಳ್ಳಿನಂಚಿನಲ್ಲಿ ಹೋಗ್ತಾ ಇದೆ. ನಮಗೆ ಒಂದು ಬಂದರೆ ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗಿನವರಿಗೆ ಏನಾಗಿದೆ ಅಂತ ಎಲ್ಲದ ರಿಪೋರ್ಟ್ ತೊಗೊಂಡೇ ಬಂದಿರ್ತಾರೆ ಪೇಷಂಟ್ಸು. ಸಿ ಟಿ ಸ್ಕ್ಯಾನ್, ಎಮ್ ಆರ್ ಐ, ಪೆಟ್ ಸ್ಕ್ಯಾನ್, ಬ್ಲಡ್ ಟೆಸ್ಟ್, ಯೂರಿನ್ ಅನಾಲಿಸಿಸ್ ಎಲ್ಲ ಹಿಡ್ಕೊಂಡೇ ಬಂದಿರ್ತಾರೆ. ನಮಗೆ ಇದನ್ನು ಟೆಸ್ಟ್ ಮಾಡೋ ಅವಶ್ಯಕತೆಯೇ ಇರುವುದಿಲ್ಲ. ನಾವೀಗ ಓ ಪಿ ಡಿಲಿ ಪೇಷಂಟ್ ನೋಡಬೇಕಿದ್ರೆ ಎಲ್ಲ ರಿಪೋರ್ಟ್ ತೊಗೊಂಡೇ ಬಂದಿರ್ತಾರೆ. ನಂಗೆ ಲಿವರ್ ಹಿಂಗೆ ಪ್ರಾಬ್ಲಮ್ ಆಗಿದೆ, ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹೀಗೆ ಪ್ರಾಬ್ಲಮ್ ಇದೆ, ನನ್ನ ಬ್ಲಡ್ ಟೆಸ್ಟಲ್ಲಿ ಹಿಂಗೆ ತೊಂದರೆ ಇದೆ, ಎಲ್ಲ ವಿತ್ ಡಯಾಗ್ನೋಸ್ಟಿಕ್ ಹಿಡ್ಕೊಂಡೇ ಬಂದಿರ್ತಾರೆ. ಸೊ ನಾವು ನಮ್ಮ ತಲೆ ಖರ್ಚು ಮಾಡೋ ಅವಶ್ಯಕತೆ ಇರುವುದಿಲ್ಲ. ಸರಿಗ ಈ ಪಂಚಕರ್ಮ ಅಂದ್ರೆ ಏನು ಮತ್ತು ಅದರ ಒಂದು ಮಹತ್ವ ಏನು? ಪಂಚಕರ್ಮ ಅಂತಂದ್ರೆ ಐದು ಕರ್ಮಗಳ ಬಗ್ಗೆ ಹೇಳಿರುವಂತಹದ್ದು. ಪಂಚ ಅಂತಂದ್ರೆ ಐದು: ವಮನ, ವಿರೇಚನ, ಭಸ್ತಿ, ನಸ್ಯ ಹಾಗೂ ರಕ್ತಮೋಕ್ಷಣ. ಇದು ಐದಕ್ಕೂ ಸೇರಿ ಪಂಚಕರ್ಮಗಳು ಅಂತ ಹೇಳ್ತದೆ. ಇದು ಮುಖ್ಯ ಪಂಚಕರ್ಮದಲ್ಲಿ ಐದು ಮುಖ್ಯ ಕರ್ಮಗಳು. ಇದರ ಹೊರತಾಗಿ ಶಿರೋಧಾರ, ಪಾದಾಭ್ಯಂಗ, ನಾಭಿಪಿಚು, ಶಿರೋಪಿಚು, ಅಕ್ಷಿತರ್ಪಣ, ಅಕ್ಷಿಪರಿಷೇಕ, ಅಭ್ಯಂಗ, ಹಿಂಗೆ ಬೇರೆ ಬೇರೆ ಚಿಕಿತ್ಸೆಗಳನ್ನು ಹೇಳಿದ್ದಾರೆ. ಇವೆಲ್ಲ ಸಪೋರ್ಟಿಂಗ್ ಟ್ರೀಟ್ಮೆಂಟ್ಸ್. ಮುಖ್ಯ ಪಂಚಕರ್ಮಗಳು ಇದು: ವಮನ, ವಿರೇಚನ, ಭಸ್ತಿ, ನಸ್ಯ ಹಾಗೂ ರಕ್ತಮೋಕ್ಷಣ. ವಮನ ಅಂತಂದ್ರೆ ವಾಂತಿ ಮಾಡಿಸುವಂತಹದ್ದು. ಯಾವ ಸಂದರ್ಭದಲ್ಲಿ? ಯಾರಿಗೆ ಕಫ ಹೆಚ್ಚಿಗೆ ವೃದ್ಧಿ ಆಗಿರ್ತದೆಯೋ, ದೇಹದಲ್ಲಿ ಕಫ ತುಂಬಿಕೊಂಡಿರ್ತದೆಯೋ, ಆವಾಗ ನಾವು ಅವರಿಗೆ ವಾಮಿಟಿಂಗ್, ವಾಂತಿಯನ್ನು ಮಾಡಿಸುವಂತಹದ್ದು. ಕಫದೋಷ ಇನ್ವಾಲ್ವ್ಮೆಂಟ್ ಹೆಚ್ಚಿಗೆ ಇದ್ದಾಗ ನಾವು ವಾಂತಿಯ ಮೂಲಕ ಕಫವನ್ನು ಹೊರಗಡೆ ಹಾಕ್ತೇವೆ, ದೋಷಗಳನ್ನು ಹೊರಗಡೆ ಹಾಕ್ತೇವೆ. ಯಾರ ದೇಹದಲ್ಲಿ ಪಿತ್ತ ಹೆಚ್ಚಿಗೆ ಇರ್ತದೆಯೋ, ಅವರಿಗೆ ನಾವು ಭೇದಿಯ ಮೂಲಕ, ಪರ್ಗೇಷನ್ ಥೆರಪಿ ಅಂತ ಹೇಳ್ತೇವೆ, ಅವರಿಗೆ ಭೇದಿ ಮಾಡಿಸಿ ನಾವು ಪಿತ್ತವನ್ನು ಹೊರಗಡೆ ಹಾಕುವಂತಹದ್ದು. ಹಾಗೂ ಮೂರನೇ ವಾತದಕ್ಕೆ, ಯಾರಿಗೆ ವಾತ ಸಮಸ್ಯೆ ಇರ್ತದೋ ಅವರಿಗೆ ನಾವು ಭಸ್ತಿಯ ಮೂಲಕ, ಬುಧದ್ವಾರದ ಮೂಲಕ ಔಷಧಿಯನ್ನು ಕೊಡ್ತೇವೆ, ಅವರಿಗೆ ವಾತ ಕಂಟ್ರೋಲಿಗೆ ಬರ್ತದೆ. ಇದು ವಮನ, ವಿರೇಚನ, ಭಸ್ತಿ. ನಾಲ್ಕನೇ ಹೇಳೋದು ನಸ್ಯ. ನಸ್ಯ ಅಂತಂದ್ರೆ ಮೂಗಿಗೆ ಔಷಧಿಯ ಡ್ರಾಪ್ಸ್ ಅನ್ನು ಹಾಕ್ತೇವೆ. ಯಾರಿಗೆ ಮೂಗಲ್ ಪ್ರಾಬ್ಲಮ್ ಇರುತ್ತೋ, ಯಾರಿಗೆ ಸೈನಸ್ ಪ್ರಾಬ್ಲಮ್ ಇರುತ್ತೋ, ಯಾರಿಗೆ ಮೆದುಳಲ್ಲಿ ಪ್ರಾಬ್ಲಮ್ ಇರುತ್ತೋ, ಕತ್ತಿನ ತೊಂದರೆ ಇರುತ್ತೋ, ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಪ್ರಾಬ್ಲಮ್ ಇರುತ್ತೋ, ಇವರೆಲ್ಲರೂ ಕೂಡ ನಸ್ಯ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಯುರ್ವೇದದಲ್ಲಿ ನಾಸಾಹಿ ಶಿರಸೋ ದ್ವಾರಂ ಅಂತ ಹೇಳಿದ್ದಾರೆ. ನಮ್ಮ ತಲೆಗೆ ಮೂಗಿಂದ ಏನು ಔಷಧಿ ಹಾಕ್ತಾ ಇರ್ತೇವೆ ಅದು ಡೈರೆಕ್ಟ್ ಆಗಿ ಮೆದುಳಿಗೆ ರೀಚ್ ಆಗ್ತದೆ. ನಾಸಾಹಿ ಶಿರಸೋ ದ್ವಾರಂ ಅಂತ ಹೇಳಿದ್ದಾರೆ. ನಸ್ಯ ಅಬೌವ್ ದ ನೆಕ್, ಕುತ್ತಿಗೆಯನ್ನು ಮೇಲ್ಗಡೆ ಇರೋದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಲಾಸ್ಟ್ ಹೇಳಿರೋದು ರಕ್ತ ಮೋಕ್ಷಣ, ಬ್ಲಡ್ ಲೆಟಿಂಗ್ ಅನ್ನು ಕೂಡ ಹೇಳಿದ್ದಾರೆ. ನಾವೀಗೇನು ಜವಳಿಯನ್ನು ಯೂಸ್ ಮಾಡ್ತೀವಿ, ಲೀಚ್ ಥೆರಪಿಯನ್ನು ಮಾಡ್ತೀವಿ. ಲೀಚಿಂದ ಯೂಸ್ ಮಾಡ್ಬೋದು, ಶೃಂಗದಿಂದ ಯೂಸ್ ಮಾಡ್ಬೋದು, ಹಾಗೂ ಅಲಾಬುದಿಂದ ಯೂಸ್ ಮಾಡ್ಬೋದು. ಮೂರರ ಮೂಲಕ ಬ್ಲಡ್ ಲೆಟಿಂಗ್ ಅನ್ನು ಮಾಡ್ತೇವೆ. ಲೀಚ್ ಥೆರಪಿ ತುಂಬ ಫೇಮಸ್ ಆಗಿರುವಂತಹದ್ದು. ಇದಕ್ಕೆ ಪಂಚಕರ್ಮಗಳು ಅಂತ ಹೇಳ್ತಾರೆ. ಮತ್ತೊಂದು ಕಾಮನ್ ನ ಎಲ್ಲರೂ ಕೇಳುವಂತ ಪ್ರಶ್ನೆ ಅಂತಂದ್ರೆ, ನಾವು ಪಂಚಕರ್ಮವನ್ನ ಮಾಡ್ಕೊಳ್ಬಹುದಾ? ಇದು ಈಗ ಕಾಮನ್ ಆಗಿ ಎಲ್ಲರೂ ನಮ್ಮ ಆರೋಗ್ಯವಂತರು ಕೂಡ ಮಾಡ್ಕೋಬಹುದು. ಎಲ್ಲರಿಗೆ ನಾವು ಪಂಚಕರ್ಮ ಮಾಡ್ಕೋಬಹುದಾ, ಮಕ್ಕಳು ಮಾಡ್ಕೋಬಹುದಾ, ಏಜ್ ಆದ್ರೂ ಮಾಡ್ಕೋಬಹುದಾ, ಹಿಂಗೆ ಎಲ್ಲರೂ ಕಾಮನ್ ಆಗಿ ಕೇಳುವಂತ ಒಂದು ಕ್ವಶನ್ ಇದು. ಆಯುರ್ವೇದದಲ್ಲಿ ಹೇಳಿರುವಂತಹದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ದಾರೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಆತುರಸ್ಯ ವಿಕಾರ ಪ್ರಶಮನ ಅಂತ. ಟು ಮೇಂಟೈನ್ ದ ಹೆಲ್ತ್ ಆಫ್ ದ ಹೆಲ್ತಿ ಬಾಡಿ, ಆರೋಗ್ಯ ಇದ್ದವರಿಗೆ ಪಂಚಕರ್ಮ ಮಾಡ್ಕೊಳ್ಬೇಕು, ಇದು ಫಸ್ಟ್ ಇಂಪಾರ್ಟೆನ್ಸ್. ಎರಡನೇದು ಆತುರಸ್ಯ ವಿಕಾರ ಪ್ರಶಮನ, ಟು ಟ್ರೀಟ್ ದ ಡಿಸೀಸ್ ಕೇಸಸ್ ಅಂತ ಹೇಳ್ತಾರೆ. ಇಲ್ಲಿ ನಾವು ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಪಂಚಕರ್ಮನ ಯೂಸ್ ಮಾಡ್ತೇವೆ. ಆದರೆ ಪೇಷಂಟ್ ಎಲ್ಲ ಏನು ಮಾಡ್ತಾರೆ, ಆರಾಮ ಇಲ್ದಿದ್ದಾಗೆ ಬರುವಂತಹದ್ದು, ಹೆಲ್ತ್ ಇದ್ದಾಗ ಯಾರು ಬರುವುದಿಲ್ಲ ಚಿಕಿತ್ಸೆಗೆ. ಇಟ್ ಜಸ್ಟ್ ಲೈಕ್ ಸರ್ವಿಸಿಂಗ್ ಯುವರ್ ವೆಹಿಕಲ್, ನಿಮ್ಮ ಹತ್ರ ಒಂದು ಕಾರು ಅಥವಾ ಮೋಟರ್ ಬೈಕ್ ಇರುತ್ತೆ, ನೀವು ಒಂದು ಆರು ತಿಂಗಳಿಗೆ, ವರ್ಷಕ್ಕೆ ಒಂದ್ಸಲ ಅಥವಾ ಒಂದು 10,000 ಕಿಲೋಮೀಟರ್ಗೆ ಒಂದ್ಸಲ ನಿಮ್ಮ ಗಾಡಿಯನ್ನು ಸರ್ವಿಸಿಂಗ್ ಮಾಡ್ತೀವಿ. ಜಸ್ಟ್ ಲೈಕ್ ಸರ್ವಿಸಿಂಗ್ ಅವರ್ ಬಾಡಿ, ನಾವು ಬಾಡಿಯನ್ನು ಡಿಟಾಕ್ಸಿಫಿಕೇಶನ್ ಮಾಡಿ, ರೆಜ್ಯೂನೇಟ್ ಮಾಡಿ, ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದ್ರಿಂದ ನಾವು ವರ್ಷ ಪೂರ್ತಿ ಆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ಪಂಚಕರ್ಮದ ಇಂಪಾರ್ಟೆನ್ಸ್. ಈಗ ಬೇರೆ ಬೇರೆ ಗಂಭೀರವಾದಂತಹ ಒಂದು ಕಾಯಿಲೆ ಇದೆ ಅಂತ ಇಟ್ಕೊಳ್ಳಿ, ಯಾವ ಸಂದರ್ಭದಲ್ಲಿ ಈ ಪಂಚಕರ್ಮ ಚಿಕಿತ್ಸೆಯನ್ನ ಪಡಿಬಹುದು ಅಂತ ಹೇಳಿ, ಈಗ ಕಾಯಿಲೆ ಇದ್ದಂತಹ ಸಂದರ್ಭದಲ್ಲಿ ಮಾಡ್ಬೇಕು ಅಥವಾ ಒಂದ್ಸರಿ ರಿಕವರ್ ಆದ ನಂತರ ಮಾಡ್ಕೊಳ್ಳುವಂತಹದ್ದು, ಇಲ್ವೇ ಸೀಸನ್ ವೈಸ್ ಅಂದ್ರೆ ಬೇರೆ ಬೇರೆ ಕಾಲದಲ್ಲಿ ಮಾಡುವಂತಹದ್ದು ಹೇಗೆ ಅಂತ? ಮೂರು ರೀತಿಯಿಂದ ಮಾಡಬಹುದು. ಈಗ ಕೆಲವೊಂದು ಅಕ್ಯೂಟ್ ಕೇಸಸ್ಗಳು ಬರುತ್ತೆ, ಪ್ಯಾರಲಿಸ್ ಆದ ಕೂಡ್ಲೆ ಕರ್ಕೊಂಡ್ಬರ್ತಾರೆ, ಪಕ್ಷಾಘಾತ ಅಂತ ಹೇಳ್ತೇವೆ. ಕರ್ಕೊ ಬಂದು ಇಮಿಡಿಯೇಟ್ ಕರ್ಕೊ ಬಂದೇ ಹೋದರೆ ಒಂದೇ ದಿವಸದಲ್ಲಿ ರಿಕವರಿ ಆಗ್ತದೆ. ನಾವು ಕೆಲವು ಮೆಡಿಸಿನ್ಸ್ಗಳನ್ನು ಕೊಡ್ತೇವೆ, ಕೆಲವೊಂದು ಟ್ರೀಟ್ಮೆಂಟ್ಗಳನ್ನು ಮಾಡ್ತೇವೆ, ವಿತಿನ್ 24 hours ರಿಕವರಿ ಆಗ್ತದೆ. ತುಂಬ ಕ್ಲಾಟ್ ಎಲ್ಲ ಇದ್ದರೆ, ಬ್ಲೀಡಿಂಗ್ ತುಂಬ ಇದ್ದರೆ ಒಂದು 4-5 days ಟೈಮ್ ಬೇಕು. ಆಯಿತಾ, ಇದು ಆದಷ್ಟು ಬೇಗ ಬಂದರೆ ಬೇಗ ರಿಕವರಿ ಆಗ್ತದೆ. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ, ಫಸ್ಟಿಗೆ ದೊಡ್ಡ ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಚಿಕಿತ್ಸೆ ಫಲಕಾರಿ ಆಗದೇ ಇದ್ದಾಗ ಕಡೆಗಿಲ್ ಬರ್ತಾರೆ, ಒಂದು 3 months ಬಿಟ್ಟು 6 months ಬಿಟ್ಟು ಬರ್ತಾರೆ. ಹಾಂ, ಅವಾಗ ಕೂಡ ರಿಕವರಿ ಮಾಡಿಕೊಡ್ಬೋದು. ಆದರೆ ಫಸ್ಟಿಗೆ ಬಂದಾಗ ಏನು ರಿಕವರಿ ಇತ್ತ, ಆ ರಿಕವರಿ ನಂತರ ಬಂದಾಗ ಆಗೋದಿಲ್ಲ. ನಾವು ಸುಮಾರು ಕೇಸಸ್ ಅಲ್ಲಿ ನೋಡ್ತೇವೆ. ಲಾಸ್ಟ್ ಟೈಮ್ ಅಂತ ಒಂದು ಕೇಸಲ್ಲಿ 6-7 centimeters ಬ್ಲೀಡ್ ಇತ್ತು ಮೆದುಳಲ್ಲಿ. ನಾನು MRI ಕಳಿಸಿದೆ, ಸ್ಕ್ಯಾನಿಂಗ್ ಸೆಂಟರ್ಲ್ಲಿ ಹೇಳಿದ್ರು, ಸರ್ ಬ್ಲೀಡಿಂಗ್ ಇದೆ, ಬೆಟರ್ ಟು ರೆಫರ್ ಟು ದ ಹೈಯರ್ ಸೆಂಟರ್ ಅಂತ ಹೇಳಿದ್ರು. ಪೇಷಂಟ್ಗೆ ಹೇಳಿದೆ, ನೀವು ನೋಡಿ ಮಂಗಳೂರು ತುಂಬ ಮಣಿಪಾಲ್ ಕರ್ಕೊಂಡು ಹೋಗ್ಬಿಡಿ, ಬ್ಲೀಡಿಂಗ್ ಉಂಟಂತ ಇದೆ. ಇಲ್ಲಿ ನಾವಲ್ಲೆಲ್ಲ ಹೋಗೋದಿಲ್ಲ, ನೀವೇನು ಚಿಕಿತ್ಸೆ ಕೊಡಿ ಅಂತ ಕರ್ಕೊಬಂದ್ರು. ಕರ್ಕೊಬಂದ್ರು, ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಆಯಿತು. ಆಯಿತು ಅಂತಂದೆ ಹೇಳಿದೆ, ಹಿಂಗೆ ಉಂಟು ಮತ್ತು ಸಮಸ್ಯೆ ಉಂಟು ಹೇಳಿ. ಟ್ರೀಟ್ಮೆಂಟ್ ಮಾಡಿದ್ವಿ, ವಿತಿನ್ 4-5 days ಹಿ ಸ್ಟಾರ್ಟೆಡ್ ವಾಕಿಂಗ್. ಅವನಿಗೆ ಮೊನ್ನೆ ಬಂದಿದ್ದ ಫಾಲೋ ಅಪ್ ಇದಕ್ಕೆ, ಅವನು ಯಾರೋ ಅವ್ನು ನೋಡಿದ್ರೆ ಅವ್ನು ಪ್ಯಾರಲಿಸಿಸ್ ಆದ ಕೇಸು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಆ ಒಂದು ಅಕ್ಯೂಟ್ ಕೇಸಸ್ಸಲ್ಲಿ ನಾವು ಮಾಡಿದಂಥ ರಿಸಲ್ಟು. ಕ್ರೋನಿಕ್ ಕೇಸಲ್ಲಂತೂ ತುಂಬ ಆಗಿದೆ. ಮತ್ತು ಋತುವನುಸಾರ ನೀವು ಕೇಳಿದ್ರೆ ಋತುವನುಸಾರ ಮಾಡ್ಬೋದು ಅಂತ, ಎಸ್ ಡೆಫಿನೆಟ್ಲಿ. ಈಗ ಏನು ಹೇಳ್ತೀವಿ ಅಂತಂದರೆ, ಹೇಮಂತ ನಿಶ್ಚಿತ ಶ್ಲೇಷ್ಮ ವಸಂತ ಕಫ ರೋಗಕೃತ ಅಂತ ಹೇಳ್ತಾರೆ. ಹೇಮಂತ ಋತುವಿನಲ್ಲಿ ಕಫ ಎಲ್ಲ ಸೇರ್ಕೊಳ್ತಾ ಇರುತ್ತೆ, ವಸಂತ ಋತುವಿನಲ್ಲಿ ಅದು ವಿಲೀನ ಆಗ್ತಾ ಬರ್ತದೆ ಅಂತ. ಏನು ತಂಪಿಗೆ ಕಫಗಳೆಲ್ಲ ಒಂದಾಗ್ತಾ ಬರ್ತವೆ, ಹೀಟಿಗೆ ಕರಗ್ತಾ ಬರ್ತವೆ. ನಾವು ವಮನವನ್ನು ವಾಂತಿ ಮಾಡಿಸ್ಬೇಕು ಹೇಳಿದ್ರೆ ಕಫ ಪ್ರಾಬ್ಲಮ್ ಇದ್ದವರಿಗೆ, ಯಾವಾಗ ಕರಗ್ತಾ ಬರ್ತಾ ಇರ್ತದೆ ಆವಾಗ ಮಾಡಿಸ್ಬೇಕು. ವಸಂತ ಋತುವಿನಲ್ಲಿ ವಮನ ಶ್ರೇಷ್ಠ, ಆವಾಗ ನಾವು ವಮನ ಮಾಡಿದ್ರೆ ಪೂರ್ತಿ ಕಿತ್ತು ಹೊರಗಡೆ ಬರ್ತದೆ ಅಂತ. ಹೀಗೆ ಋತುವನುಸಾರ ಕೂಡ ಚಿಕಿತ್ಸೆನ ಹೇಳಿದ್ದಾರೆ, ಋತುವನುಸಾರವಾಗಿ ಕೂಡ ಪಾಲಿಸಿದ್ರೆ ರಿಸಲ್ಟ್ ಚೆನ್ನಾಗಿ ಬರ್ತದೆ. ಆದರೆ ಈಗ ಏನಾಗಿದೆ ಅಂತಂದ್ರೆ, ಆ ಟೈಮಿಗೆ ಈಗ ರಜೆ ನೋಡ್ಕೊಳ್ಬೇಕು, ಲೀವ್ ನೋಡ್ಕೊಳ್ಬೇಕು, ಇದನ್ನ ನೋಡ್ಕೊಂಡು ಮಾಡೋದಾಗೋದಕ್ಕೆ ಇದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಮಗೆ ತಂದ್ರೆ ನಮಗೆ ಒಳ್ಳೇದೇ ಆ ಋತುವನುಸಾರ ಬಂದ್ರೆ. ಬಟ್ ಈಗ ಪೇಷಂಟಿಗೆ ಒಂದು ವಾರ ಬರಬೇಕಾ, 10 days ಟ್ರೀಟ್ಮೆಂಟ್ ತಗೋಬೇಕಾ, ಹೀಗೆ ಟೈಮ್ ಸಿಗೋದಿಲ್ಲ. ಅದಕ್ಕಾಗಿ ಇದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಈಗ ತುಂಬಾ ಕಷ್ಟ ಆಗ್ತಾ ಇದೆ. ಪಂಚಕರ್ಮ ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಹಂತದಲ್ಲಿ ನಮ್ಮ ಆಹಾರ ಕ್ರಮ ಹೇಗಿರಬೇಕು ಅಂತ, ನಾವಿಲ್ಲಿ ಅವರಿಗೆ ಪರ್ಟಿಕ್ಯುಲರ್ ಡಯಟ್ ಅನ್ನ ಕೊಡ್ತೇವೆ. ತುಂಬಾ ಖಾರ ಇರಬಾರ್ದು, ತುಂಬಾ ಗರಂ ಮಸಾಲೆ ಇರಬಾರ್ದು, ಎಣ್ಣೆ ಕರದ್ದು ಇರಬಾರ್ದು, ಬಾಯಿಲ್ಡ್ ವೆಜಿಟೇಬಲ್ಸ್ ಇರ್ತದೆ, ಫ್ರೂಟ್ಸ್ ಇರ್ತದೆ. ನಾವು ಗಂಜಿ ಅಂತ ಮಾಡ್ತೇವೆ ಇಲ್ಲಿ, ಇಲ್ಲಿ ಕಗ್ಗ ಅಕ್ಕಿ ನಮ್ಮ ಟ್ರೆಡಿಷನಲ್ ಆಗಿ ಸಿಗುವಂತಹದ್ದು. ಇಲ್ಲಿ ಕರಾವಳಿಯಲ್ಲಿ ಮಡಕೆಯಲ್ಲಿ ಬೆಂಕಿಯನ್ನು ಒಟ್ಟಿ ಬೇಯಿಸ್ತೇವೆ. ಸಾಮಾನ್ಯವಾಗಿ ಕುಚ್ಚಲಕ್ಕಿ ಗಂಜಿಯನ್ನು ಕೊಡ್ತೇವೆ ನಾವಿಲ್ಲಿ ಡಯಟ್ಗೆ. ಕೆಲವೊಬ್ಬರಿಗೆ ಅದು ಸೇರುವುದಿಲ್ಲ, ಆವಾಗ ಸಾವಯವವಾದ ಕೆಂಪಕ್ಕಿಯನ್ನು ಕೊಡ್ತಾರೆ. ಪಾಂಡ್ಯದ ಅಕ್ಕಿ ಇರ್ತದೆ ಕೆಂಪಕ್ಕಿ ನಮ್ಮದು, ಅದನ್ನ ಬೆಣ್ತಿಗೆ ಅಕ್ಕಿ ಅಂತ ಹೇಳ್ತೇವೆ. ಅದನ್ನ ಸ್ಟೀಮ್ ಮಾಡಿ ಅದನ್ನ ಅನ್ನ ಮಾಡಿ ಕೊಡ್ತೇವೆ. ಕೆಲವೊಬ್ಬರಿಗೆ ಕೆಂಪಕ್ಕಿನೂ ಸೇರುವುದಿಲ್ಲ, ಅವಾಗ ನಾವು ಸಾದಾ ಆದಂತ ಒಂದು ಬಿಳಿ ಅಕ್ಕಿಯನ್ನು ಯೂಸ್ ಮಾಡ್ತೇವೆ. ಈಗ ಕೆಲವು ಜನರಿಗೆ ಕೆಲವು ವಸ್ತುಗಳು ಅಲರ್ಜಿ ಆಗ್ತಿವೆ ಅಂತ ಕೇಳಿದೀವಿ, ಈ ಅಲರ್ಜಿ ಎನ್ನುವುದರ ಏನದು ಮತ್ತು ಅದು ಯಾಕಾಗಿ ಅಲರ್ಜಿ ಆಗ್ತದೆ ಅಂತ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಅಲರ್ಜಿ ಆಗುವಂತಹದ್ದು. ಕೆಲವೊಬ್ಬರ ಸೆನ್ಸಿಟಿವಿಟಿ ಇರುತ್ತೆ ಕೆಲವೊಂದಕ್ಕೆ, ಕೆಲವೊಬ್ಬರಿಗೆ ಧೂಳಿನ ಅಲರ್ಜಿ ಇರ್ತದೆ, ಹೊಸ ಬುಕ್ಸ್ ಓಪನ್ ಮಾಡ್ರೆ ಅಲರ್ಜಿ ಆಗ್ತದೆ, ಬಟ್ಟೆಯಿಂದ ಆಗ್ತದೆ, ಪೆಟ್ಸ್ ಕಾಮನ್ ಆಗಿ ನಾಯಿ ಅಥವಾ ಬೆಕ್ಕು ಕ್ಯಾಟ್ ಇವುಗಳಿಂದ ಆಗುವಂತಹದ್ದು. ಕೆಲವೊಬ್ಬರಿಗೆ ಗೋಶಾಲೆಗೆ ಹೋದ್ರೆ ಆಕಳ ಸ್ಮೆಲ್ಲಿಗೆ ಆಗುವಂತಹದ್ದು, ಕೆಲವೊಂದು ಹೂವಿಗೆ ಪೋಲನ್ ಗ್ರೇನ್ಸಿಗೆ ಆಗುವಂತಹದ್ದು, ಕೆಲವು ಮಣ್ಣಿನ ವಾಸನೆ ಫಸ್ಟ್ ಮಳೆ ಬಂದಾಗ ಮಣ್ಣಿನ ವಾಸನೆಗೆ ಆಗುವಂತಹದ್ದು. ಅವರ ದೇಹದಲ್ಲಿ ಇಮ್ಯುನಿಟಿ ರೋಗನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಸಮಸ್ಯೆ ಬರುತ್ತೆ. ನಾವು ಅವರಿಗೆ ಇಮ್ಯುನಿಟಿಯನ್ನು ಹೆಚ್ಚಿಗೆ ಮಾಡಿಕೊಟ್ರೆ ಈ ಅಲರ್ಜಿಯನ್ನು ಕಂಪ್ಲೀಟ್ ಆಗಿ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು. ಈಗ ಇತ್ತೀಚೆಗೆ ನಮ್ಮ ಒತ್ತಡದ ಜೀವನದ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ BP ಶುಗರ್ ಎನ್ನುವಂತಹದ್ದು ಒಂದು ರೋಗ ಎನ್ನುವುದಕ್ಕಿಂತ ಒಂದು ಜೀವನದ ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಇದರ ನಿರ್ವಹಣೆಯ ದೃಷ್ಟಿಯಲ್ಲಿ ಈ ಪಂಚಕರ್ಮದ ಒಂದು ಮಹತ್ವ ಏನು? ಆಕ್ಚುಲಿ ಈಗ ಡಯಾಬಿಟಿಸ್ ಹಾಗೂ BP ತುಂಬಾ ಕಾಮನ್ ಆಗ್ತಾ ಇದೆ, ಡೇ ಬೈ ಡೇ ಕೇಸಸ್ ಹೆಚ್ಚಿಗೆನೆ ಆಗ್ತಾ ಇದೆ. ಆದರೆ ನಾವಿಲ್ಲಿ ಚಿಕಿತ್ಸೆಯನ್ನು ಮಾಡಿ ಎಷ್ಟೋ ಡಯಾಬಿಟಿಸ್ ಕೇಸನ್ನು ರಿವರ್ಸ್ ಮಾಡಿ ಕೊಟ್ಟಿದ್ದೇವೆ. ಈಗ ಬಿಗಿನಿಂಗಲ್ಲೇ ಬಂದರೆ ಒಂದು 2-3 years ಬಂದುಬಿಟ್ರೆ ನಾವು ಅವರಿಗೆ ಆಯುರ್ವೇದಿಕ್ ಮೆಡಿಸಿನ್ ಅನ್ನು ಸ್ಟಾರ್ಟ್ ಮಾಡಿ ಪಂಚಕರ್ಮವನ್ನು ಮಾಡಿ ಒಂದು 2-3 months ಎಲ್ಲವ ನಾರ್ಮಲಿಗೆ ಬರುತ್ತೆ. ನಂತರ ಅಲೋಪತಿಯನ್ನು ಕಡಿಮೆ ಮಾಡಿ ಸ್ಟಾಪ್ ಮಾಡಿ, ಆಯುರ್ವೇದಿಕನ್ನು ಕಡಿಮೆ ಮಾಡಿ ಸ್ಟಾಪ್ ಮಾಡಿ, ಲೈಫ್ ಸ್ಟೈಲ್ ಚೇಂಜಸ್ ಅನ್ನು ಹೇಳ್ತೇವೆ. ಆಹಾರ ಪದ್ಧತಿ ಹಿಂಗೆ ಮಾಡ್ಕೊಳ್ಬೇಕು, ಇಂಥ ಆಹಾರ ತಗೋಬೇಕು, ಇಂಥ ವಿಹಾರ ತಗೋಬೇಕು, ಇದನ್ನೆಲ್ಲ ಹೇಳಿ ಅಡ್ವೈಸ್ ಮಾಡಿ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡಿ ಕೊಡುವಂಥದ್ದು. ಡಯಾಬಿಟಿಸ್ ಹಾಗೂ BP ಎರಡನ್ನೂ ಕೂಡ ತಾಳ್ಮೆ ಬೇಕು ಇದಕ್ಕೆ. ಕೆಲವರು ಹೇಳ್ತಾರೆ ನನಗೆ ಬಾಯಿ ಕಟ್ಟಲಿಕ್ಕೆಲ್ಲ ಆಗೋದಿಲ್ಲಪ್ಪ, ಗುಳಿಗೆ ಕೊಡು, ನಾ 20 days ಎಲ್ಲ ತಿನ್ಕೊಂಡು ಆರಾಮ ಇರಬೇಕು. ಅದು ಒಂದು ಕೆಟಗರಿ, ಅವರಿಗೇನು ಮಾಡ್ಲಿಕ್ಕೆ ಬರುತ್ತೆ, ಲೈಫ್ ಲಾಂಗ್ ಅವರು ಸಫರ್ ಆಗೋದೇ. ಕೆಲವರು ಹೇಳ್ತಾರೆ ನನಗ ಕಾಂಪ್ಲಿಕೇಶನ್ ಎಲ್ಲ ಬೇಡ, ನಂಗೆ ಏನು ಡಯಟ್ ಮಾಡ್ತಾನೆ ಮಾಡ್ತೀನಿ, ಬಾಯಿ ಕಟ್ತೀನಿ, ಆ ಕ್ಯಾಟಗರಿ ನಾವು ರಿವರ್ಸ್ ಮಾಡಿ ಕೊಡ್ಬೋದು ಡಯಾಬಿಟಿಸ್. ಇನ್ನೊಂದು ಪ್ರಶ್ನೆ, ವಯೋ ಸಹಜವಾದಂತಹ ಒಂದು ಆರೋಗ್ಯ ಸಮಸ್ಯೆಗಳು, ಅದು ಕಣ್ಣಿನ ದೋಷ ಬರುವಂತಹದ್ದಾಗ್ಬೋದು, ಅಥವಾ ಕಿವಿ ಕೇಳುವುದರಲ್ಲಿ ಕ್ಷೀಣ ಆಗುವುದಿರಬಹುದು, ಅಥವಾ ಮರೆವಿನ ಸಮಸ್ಯೆ ಆಗಬಹುದು, ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ಈ ಪಂಚಕರ್ಮದಲ್ಲಿ ಏನಾದರೂ ಪರಿಹಾರ ಇದೆಯಾ? ಡೆಫಿನೆಟ್ಲಿ, ಅದಕ್ಕೆ ಒಂದು ಅಂಗವನ್ನೇ ಹೇಳಿದ್ದಾರೆ, ರಸಾಯನ ಹಾಗೂ ವಾಜ್ಯಕರಣ ಚಿಕಿತ್ಸಾ ಅಂತ. ಜರ ಹಾಗೂ ವೃಷಹಿ ಅಂತ ಹೇಳಿದೆ. ಜರ ಅಂತಂದ್ರೆ ಜಿರಾಟ್ರಿಕ್ಸ್, ವೃಷಹಿ ಅಂದ್ರೆ ರಸಾಯನ ಚಿಕಿತ್ಸೆ, ವಾಜ್ಯಕರಣ ಚಿಕಿತ್ಸೆ. ಇವುಗಳ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ರಸಾಯನವನ್ನು ತಗೊಳ್ಳುವಂತಹದ್ದು, ಪಂಚಕರ್ಮವನ್ನ ಮಾಡ್ಕೊಳ್ಳುವಂತಹದ್ದು. ವರ್ಷಕ್ಕೆ ಒಂದ್ಸಲ ಅವ್ರು ಪಂಚಕರ್ಮ ಮಾಡ್ಕೊಳ್ತಿರೋದು ಇದ್ದದ್ದೇ ಹೌದಾದ್ರೆ ಅವ್ರಿಗೆ ಈ ಸಮಸ್ಯೆಗಳು ಯಾವುದೂ ಬರುವುದಿಲ್ಲ. ಕಣ್ಣಿನ ಪೊರೆ ಬರುವುದಿಲ್ಲ, ಕಣ್ಣಿನ ಸಮಸ್ಯೆ ಕೂಡ ಬರುವುದಿಲ್ಲ. ನಿತ್ಯವಾಗಿ ಅಂಜನವನ್ನು ಹಚ್ಕೊಳ್ಳುವಂತಹದ್ದು, ನಿತ್ಯ ಅಭ್ಯಂಗವನ್ನ ಮಾಡುವಂತಹದ್ದು, ನಿತ್ಯ ಶಿರೋಭ್ಯಂಗವನ್ನ ಮಾಡುವಂತಹದ್ದು, ನಿತ್ಯ ನಸ್ಯವನ್ನ ಮಾಡುವಂತಹದ್ದು, ಇವುಗಳನ್ನೆಲ್ಲ ಮಾಡ್ತಾ ಹೋದ್ರೆ ಅವ್ರು ಯಾವ ಸಮಸ್ಯೆನೂ ಕೂಡ ಬರುವುದಿಲ್ಲ. ನಮ್ಮ ದೇಹದ ಆರೋಗ್ಯವನ್ನ ಮೇಂಟೈನ್ ಮಾಡ್ಲಿಕ್ಕೆ ಅಂತಾನೆ ಇವುಗಳನ್ನೆಲ್ಲ ಹೇಳಿರುವಂತಹದ್ದು. ಏಜ್ ರಿಲೇಟೆಡ್ ಪ್ರಾಬ್ಲಮ್ಗಳನ್ನೆಲ್ಲ ಪ್ರಿವೆಂಟ್ ಮಾಡಬಹುದು. ಏಜ್ ಆಗ್ತೇ ಹೋದ್ರೂ ಕೂಡ ನಮ್ಮ ದೇಹದ ಅಂಗಗಳು ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ಅದ್ರ ಬಗ್ಗೆ ಕೆಲವು ರಸಾಯನಗಳನ್ನು ಕೂಡ ಹೇಳಿದ್ದಾರೆ. ಎಕ್ಸಾಂಪಲ್, ಚೋನಪ್ರಾಶಾ ರಸಾಯನ, ಚೌನ ಮಹರ್ಷಿ ಅವರು ಕಂಡು ಹಿಡಿದಿದ್ದದು. ಅವ್ರು ಹೇಳಿರುವುದು ನಮ್ಮ ಏಜ್ ಅನ್ನ ಹೆಚ್ಚಿಗೆ ಮಾಡೋದಿಲ್ಲ, ಪ್ರಿವೆಂಟ್ ದ ಏಜಿಂಗ್ ಪ್ರೊಸೆಸ್ ಅಂತ, ಟು ಮೇಂಟೈನ್ ದ ಯೂತ್ಫುಲ್ನೆಸ್ ಆಫ್ ದ ಬಾಡಿ. ಹೀಗೆ ಎಷ್ಟೋ ರಸಾಯನಗಳನ್ನ ಹೇಳಿದ್ದಾರೆ, ಅವುಗಳನ್ನೆಲ್ಲ ನಾವು ತಗೊಂಡ್ರೆ ಈ ಏಜ್ ರಿಲೇಟೆಡ್ ಪ್ರಾಬ್ಲಮ್ಗಳನ್ನ ಪ್ರಿವೆಂಟ್ ಮಾಡಬಹುದು ಡೆಫಿನೆಟ್ಲಿ. ಆಮೇಲೆ ಈಗ ನಮ್ಮ ಜೀವನವನ್ನ ಅಂದ್ರೆ ಆರೋಗ್ಯದಾಯಕವಾಗಿ ಮಾಡುವಲ್ಲಿ ಈ ಯೋಗ ಆಗ್ಬೋದು, ಪ್ರಾಣಾಯಾಮ ಆಗ್ಬೋದು, ಅಥವಾ ಧ್ಯಾನ ಆಗ್ಬೋದು, ಇದರ ಒಂದು ಮಹತ್ವ ಏನು, ಮತ್ತು ಪಂಚಕರ್ಮದ ನಂತರದ ದಿವಸಗಳಲ್ಲಿ ನಮ್ಮ ಜೀವನ ಕ್ರಮ ಹೇಗಿರಬೇಕು ಅಂತ? ಆಕ್ಚುಲಿ ಯೋಗ, ಪ್ರಾಣಾಯಾಮ ಇವೆಲ್ಲ ನಾವು ನಿತ್ಯ ಮಾಡ್ಕೊಂಡು ಹೋಗಿರ್ಬೇಕಾಗುವಂಥದ್ದು. ಇದು ವಾರಕ್ಕೆ ಒಂದು ದಿವಸನೋ ಅಥವಾ ಅದನ್ನು ಸ್ಕೂಲಿಗೆ ಹೋಗಿ ಮಾಡುವಂಥದ್ದಲ್ಲ, ನಿತ್ಯ ಕ್ರಮಗಳಲ್ಲಿ ಬಂತು. ಯೋಗವನ್ನು ನಿತ್ಯ ಮಾಡಬೇಕು, ಪ್ರಾಣಾಯಾಮನ ನಿತ್ಯ ಮಾಡಬೇಕು. ನಿತ್ಯ ಮಾಡೋದ್ರಿಂದ ನಮಗೆ ಮಾನಸಿಕವಾದ ಒಂದು ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ. ಯೋಗಕ್ಕೆ ಬಂದಾಗ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಇದು ನಮ್ಮ ದೇಹವೃತ್ತಿ ನಿರೋಧಕ್ಕೆ ಮಾಡುವಂಥದ್ದಲ್ಲ, ನಮ್ಮ ದೇಹದ ಮಾನಸಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಅಂತ ಯೋಗ ಮಾಡುವಂಥದ್ದು. ಎಲ್ಲರೂ ಏನು ಮಾಡ್ತಾರೆ, ಯೋಗ ಆಸನವನ್ನು ಮಾಡ್ಕೊಂಡು ಬರ್ತಾರೆ, ಹೋಗ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಒಂದಿಷ್ಟು ಆಸನಗಳನ್ನು ಮಾಡ್ತಾರೆ, ಬರ್ತಾರೆ, ನಾ ಯೋಗ ಮಾಡ್ತಿದ್ದೀನಿ ಅಂತ. ಬರೀ ಯೋಗ ಆಸನವನ್ನು ಮಾಡ್ತಾ ಇದ್ದಾರೆ. ಯೋಗ ಅಂತಂದರೆ ಮತ್ತೆ 8 ಟೈಪ್ಸ್ಗಳು ಬರುತ್ತೆ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಯ ಧ್ಯಾನ ಧಾರಣ ಸಮಾಧಿ ಅಂತ ಹೇಳಿರುವಂಥದ್ದು 8 ವಿಧಗಳು. ಈ 8 ವಿಧಗಳನ್ನು ಕರೆಕ್ಟಾಗಿ ಪಾಲಿಸ್ಕೊಂಡು ಹೋದರೆ ಅವರಿಗೆ ಮಾನಸಿಕ ಸ್ಥಿತಿಗಳು ತುಂಬ ಚೆನ್ನಾಗಿರುತ್ತೆ, ಅವರೊಂದು ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪ್ರಾಣಾಯಾಮ ಇರ್ಬೋದು, ಮುದ್ರಾಗಳಿರ್ಬೋದು, ಯೋಗ ಇರ್ಬೋದು, ಇವೆಲ್ಲದೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಪಂಚಕರ್ಮದ ನಂತರ ನಮ್ಮ ಜೀವನ ಕ್ರಮವನ್ನು ಹೇಗೆ ನಾವು ವ್ಯವಸ್ಥೆ ಮಾಡ್ಕೋಬೇಕು ಅಂತ, ಆಹಾರವನ್ನು ಮೇಂಟೈನ್ ಮಾಡಲಿಕ್ಕೆ ಬೇಕು, ವಿಹಾರವನ್ನು ಕೂಡ ಮೇಂಟೈನ್ ಮಾಡಲಿಕ್ಕೆ ಬೇಕು. ಆಹಾರ ಅಂತಂದರೆ ತುಂಬ ಖಾರ ಇರುವಂಥದ್ದು, ಈಗೇನಾಗುತ್ತೆ ಪಿತ್ತ ಪ್ರಕೃತಿ ಪ್ರಾಬ್ಲಮ್ ಇರುತ್ತೆ, ಪಿತ್ತ ಪೇಷಂಟ್ ಇರ್ತಾರೆ, ಅವರು ಖಾರನೇ ತಿನ್ನಬಾರ್ದು. ಈ ಕಫ ಪ್ರಕೃತಿ ಪೇಷಂಟ್ ಇರ್ತಾರೆ, ಎಣ್ಣೆ ಕರೆದನ್ನು ಹೆಚ್ಚಿಗೆ ತಿನ್ನಬಾರ್ದು. ವಾತ ಪ್ರಕೃತಿ ಇರ್ತಾರೆ, ಅವರು ಆದಷ್ಟು ಡ್ರೈ ಐಟಮ್ಗಳನ್ನು ತಿನ್ನಬಾರ್ದು. ಇದು ಪ್ರಕೃತಿಯ ಅನುಸಾರವಾಗಿ ನಾವು ಡಯಟ್ ಹೇಳುವಂತಹದ್ದು. ವಿಹಾರಕ್ಕೆ ಬಂದಾಗ ಈಗೆಲ್ಲ ಏನಾಗಿದೆ ಅಂತ ನೈಟ್ ವರ್ಕ್ ಮಾಡೋದು ಹೆಚ್ಚಿಗೆ ಆಗಿದೆ, ಇದು ಆಯುರ್ವೇದಿಕಲ್ಲಿ ಕಾಂಟ್ರಾಇಂಡಿಕೇಟೆಡ್. ದಿವ ಸ್ವಪ್ನ, ರಾತ್ರಿ ಜಾಗರಣ, ರಾತ್ರಿ ನಿದ್ದೆಗೆಡುವಂಥದ್ದು, ಹಗಲು ಮಲಗುವಂಥದ್ದು, ಎರಡನ್ನೂ ಕೂಡ ಅಡ್ವೈಸ್ ಮಾಡೋದಿಲ್ಲ. ಈಗೇನಾಗಿದೆ ಅಂದರೆ ಎಲ್ಲರೂ US ಟೈಮಿಂಗಲ್ಲಿ ವರ್ಕ್ ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ, ಆಯ್ತಾ, ಇವೆಲ್ಲದೂ ಕೂಡ ನಾವು ಅಡ್ವೈಸ್ ಮಾಡೋದಿಲ್ಲ, ಆಯುರ್ವೇದದಲ್ಲಿ ಇದನ್ನ ಅಡ್ವೈಸ್ ಮಾಡೋದಿಲ್ಲ. ಬದಲಾದ ಪರಿಸ್ಥಿತಿ, ಅದಕ್ಕೂ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ. ಹೌದು, ಈಗ ಹಾಗೆ ಆಗಿದೆ. ಈಗ ನಾವು ಹೇಳ್ತೇವೆ ವರ್ಕ್ ಫ್ರಮ್ ಹೋಮ್ ಒಳ್ಳೇದಲ್ಲ ಅಂತ, ಆದಷ್ಟು ನೀವು ನೈಟ್ ವರ್ಕ್ ಮಾಡಬೇಡಿ ಅಂತ. ರಾತ್ರಿ ಬೆಳವರೆಗೆ ವರ್ಕ್ ಮಾಡ್ತಾರೆ, ರಾತ್ರಿ ಜಾಗರಣ. ಲಾಸ್ಟ್ ಟೈಮ್ ಒಂದು ಕೇಸಿಗೆ ಹಾಗೆ ಆಯಿತು, ಇಲ್ಲಿ ಲೋಕಲ್ ಪೇಷಂಟ್ ಆಗಿದ್ರು, ಅವರಿಗೆ ಅವ್ರ ಮಗಳಿಗೆ ಡೆಲಿವರಿ ಆಯಿತು, ಮೊಮ್ಮಗಳು ಹುಟ್ಟಿತು ಅಂತ ರಾತ್ರಿ ನಿದ್ದೆಗೆಟ್ಟು ಸುಮಾರು 1.5 ತಿಂಗಳು ನಿದ್ದೆಗೆಟ್ರು. ಅವರಿಗೆ ಫೇಷಿಯಲ್ ಪಾಲ್ಸಿ ಆಗೋಯ್ತು. ಕಡೆ ನಾನು ಹೇಳಿದೆ, ನೀವು ವಾತಾವೃದ್ಧಿ ಆಗುವಂಥ ಕೆಲಸಗಳನ್ನ ಮಾಡಿದ್ದೀರಿ ಅಂತ. ನಾ ಎಂಥದ್ದು ಏನು ಮಾಡಲಿಲ್ಲ ಅಂತಂದರು, ಆಕ್ಟಿವಿಟೀಸ್ ಎಲ್ಲ ಹೇಳಿ ಅಂತಂದೆ. ಆತ ನಿದ್ದೆಗೆಡ್ತಿದ್ರು, ಕಡೆಗೆ ಇಮ್ಮಿಡಿಯೇಟ್ ಹೇಳಿದೆ ರಾತ್ರಿ ನಿದ್ದೆಗೆಡೋದನ್ನು ಬಂದ್ ಮಾಡಿ. ಸೊ ಅವರು ನಿದ್ದೆಗೆಡೋದನ್ನು ಸ್ಟಾಪ್ ಮಾಡಿದ್ರು, ಇಲ್ಲಿ ಅಡ್ಮಿಟ್ ಆಗಿದ್ರು, 1 ವಾರ ಟ್ರೀಟ್ಮೆಂಟ್ ಮಾಡಿದ್ವಿ. ಈಗ ಅವ್ರು ಬಂದು ಕೂತ್ಕೊಂಡ್ರೆ ಅವರಿಗೆ ಫೇಷಿಯಲ್ ಪಾಲ್ಸ್ ಆಗಿದೆ ಅಂತ ಗೊತ್ತಾಗೋದಿಲ್ಲ, ಕಂಪ್ಲೀಟ್ ರಿಕವರಿ ಆಯಿತು. ಹೇಳಿದ್ವಿ ನಮ್ಗೆ ನಿದ್ದೆಗೆಡ್ಲಿಕ್ಕೆ ಹೋಗಬೇಡಿ, ಅವ್ರಿಗೆ ನಾವು ವಿಹಾರದಲ್ಲಿ ಹೇಳಿದ್ದು ನಿದ್ದೆಗೆಡ್ಲಿಕ್ಕಿಲ್ಲ, ವಾತಾವೃದ್ಧಿ ಆಗ್ಲಿಕ್ಕಿಲ್ಲ. ಈ ಟೈಪ್ ಮಾಡ್ಕೊಂಡು ಹೋದ್ರೆ ಮುಂದೆ ನಾವು ನಮ್ಮ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಕೊನೆ ಹಾಗೂ ಪ್ರಮುಖವಾದಂತಹ ಪ್ರಶ್ನೆ, ಬಹುಶಃ ಈ ಕೋವಿಡ್ನ ನಂತರದ ದಿವಸಗಳಲ್ಲಿ ನಮ್ಮ ಆಯುರ್ವೇದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಬರ್ತಾ ಇದೆ ಅನ್ನುವಂಥದ್ದು, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ, ಇದಕ್ಕೆ ಆಯುರ್ವೇದ ಎಷ್ಟರ ಮಟ್ಟಿಗೆ ಪೂರಕ?

ಬೆಟ್ಟಕ್ಕೆ ಬೇರೊಡ್ದಾವೋ, ಕೊಳ್ಳೆಲೆ ಜೋತುರುವೇ ನರಿದಾವೋ, ಬೆಟ್ಟಕ್ಕೆ ಬೇರೊಡ್ದಾವೋ, ಕೊಳ್ಳೆಲೆ ಜೋತುರುವೇ ನರಿದಾವೋ, ಕೊಳ್ಳೆ ಜೋತುರುವೇ ನರದಾವೋ, ಲಪ್ಪಲೆ ಕೇಳೋ ಮಗ ಒಬ್ಬ ಮದೋವಿಗೆ ನರಿದಾನೋರುವೆ ನರಿದಾರ ಲಪ್ಪಲೆ ಕೇಳೋ ಮಗೋಟೆ ಮದೋವಿಗೆ ನರಿದಾನೋ, ಮಗೋಟ ಮದುವಿಗೆ ನರದಾನೋ, ಲಪ್ಪಲೆ ಕೇಳೋ ಮಾಡೋಬೇಕೋ ಮಗನ ಮದೋವಿಯೋ, ಮಗೋಟ ಮದುವಿಗೆ ನರದಾನೋ, ಲಪ್ಪಲೆ ಕೇಳೋ ಮಾಡೋಬೇಕೋ ಮಗನ ಮದೋವಿಯೋ, ಮದುವೆ ಮಾಡೋಕೆ ಅಗೆಲೆ ಮಾಡಲು ಲಪ್ಪ ಗುಡಿಯಲೆ ಚೋತಲ ಬಳಗಾವೋ, ಅಗೆಲೆ ಮಾಡಲು ಲಪ್ಪ ಗುಡಿಯಲು ಚೋತಲ ಬಳಗಾವೋ, ಗುಡಿಯ ಚುತ್ತಲ ಬಳಗಾವೋ, ಲಪ್ಪಲೆ ಕೇಳೋ ಹಾಗೆ ಮಾಡೆ ಮದುವೆ ಮಾಡಬೇಕೋ, ಬಳಗಾವಲೆ ಕೇಳೋ ಮಾಡೆ ಮಾಡ ಮಗನ ಮದೋವಿಯೋ, ಗುಡೆ ಚುತೆ ಬಳಗಾದಾರ ಗೋಟಾಡಕ್ಕೆ ತಂದೆಲ್ಲರಿಗೋ ಮಾಡೋಬೇಕೋ ಮಗನ ಮದೋವಿಯೋ, ಗುಡೆ ಚುತೆ ಬಳಗಾದಾರ ಗೋಟಾಡಕ್ಕೆ ತಂದೆಲ್ಲರಿಗೋ ಮಾಡೋಬೇಕೋ ಮಗನ ಮದೋವಿಯೋ, ಮಾಡೋಬೇಕೋ ಮಗನ ಮದೋವಿಯೋ, ಮಾಡೋಬೇಕೋ ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕೋ ಮಗನ ಲರೋತಿಯೋ, ಮಾಡೋಬೇಕೋ ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕೋ ಮಗನ ರೋತಿಯೋ, ಒಂದೇ ಮಾನಡಕೆ ತಡದಾನೋ ನಿನ್ನಲೇಲಪ್ಪ, ಒಂದೇ ಲೇಖ ಟೆಲೆಯ ತಡಿದಾನೋ, ಒಂದೇ ಮಾನಡಕೆ ತಡದಾನೋ ನಿನ್ನಲೇಲಪ್ಪ, ಒಂದೇ ಲೇಖ ಟೆಲೆಯ ತಡಿದಾನೋ, ಒಂದೇ ಕಟ್ಟೆಲೆಯ ತಡದಾನೋ ನಿನ್ನಲೇಲಪ್ಪ, ಗುಡಿಯಲೆ ಚೋತೆಲ್ಲ ನಡೆದಾನೋ, ಒಂದೇ ಕಟ್ಟೆಲೆಯ ತಡದಾನು ನಿನ್ನಲೇಲಪ್ಪ, ಗುಡಿಯಲೆ ಚೋತೆಲ್ಲ ನಡೆದಾನೋ, ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೇಲಪ್ಪ, ಬಂದು ಬಳಗ ಕೇಳೆ ಕೊಡೋವಾನೋ, ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೇಲಪ್ಪ, ಬಂದು ಬಳಗ ಕೇಳೆ ಕೊಡೋವಾನೋ, ಬಂದು ಬಳಗ ಕೀಳೇ ಕೊಡವಾನು ನಿನ್ನಲೇಲಪ್ಪ, ಕೂಡು ಕುಟ್ಟಮ್ಮ ಕೀಳೇ ಕೊಡೋವಾನೋ, ಬಂದು ಬಳಗ ಕೀಳೇ ಕೊಡವಾನು ನಿನ್ನಲೇಲಪ್ಪ, ಬಂದು ಬಳಗ ಕೀಳೇ ಕೊಡೋವಾನೋ, ಕೂಡು ಕುಟ್ಟಮ್ಮ ಕೀಳೇ ಕೊಡವಾನು ನಿನ್ನಲೇಲಪ್ಪ, ನಾಳೆಗೆ ನಮ್ಮ ಮನೆಯ ಮದೋವಿಯೋ, ಕೊಡುವಾನು ನಿನ್ನಲೇಲಪ್ಪ, ನಾಳೆಕ್ಕೆ ನಮ್ಮ ಮನೆಯ ಮದೋವಿಯೋ, ಒತ್ತಾರರೆ ಮೊನ್ನೆ ಎದ್ದಾನು ನಮ್ಮಲೆ ತಮ್ಮ, ಲಣ್ಣಾಡೋಕೆ ಕೊನೆಯ ತಡೆದಾನೋ, ಒತ್ತಾರರೆ ಮೊನ್ನೆ ಎದ್ದಾನು ನಮ್ಮಲೆ ತಮ್ಮ, ಲಣ್ಣಾಡೋಕೆ ಕೊನೆಯ ತಡೆದಾನೋ, ಅಣ್ಣಾಡೋಕೆ ಕೊನೆಯ ತಡೆದಾನು ನಮ್ಮಲೆ ತಮ್ಮ, ಒಂದೆಲೆ ಕಟ್ಟೆಲೆಯ ತಡೆದಾನೋ, ಕೊನೆಯ ತಡೆದಾನು ನಮ್ಮಲೆ ತಮ್ಮ, ಒಂದೆಲೆ ಕಟ್ಟೆಲೆಯ ತಡೆದಾನೋ, ಒಂದೇ ಕಟ್ಟೆಲೆಯ ತಡೆದಾನು ನಮ್ಮಲೆ ತಮ್ಮ, ಲಕ್ಕನೂರ ಮನೆಗೆ ನಡೆದಾನೋ, ಒಂದೇ ಕಟ್ಟೆಲೆಯ ತಡೆದಾನು ಕಟ್ಟಲಾನು ನಮ್ಮಲೆ ತಮ್ಮ ಲಕ್ಕನೋರು ಮನೆಗೆ ನಡೀದಾನು ಲಕ್ಕನೋರು ಮನೆಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನೋರ ಮನೆಯ ಲಕ್ಕುಳೋತಾನು ಲಕ್ಕನು ಮನೆಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನ ಮನೆಯಲ್ಲೇ ಕುಳೋವಾನು ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಮ್ಮಲೆ ಬವಾಯಲ್ಲಿ ಗೊಗೇನೇಲೆ ಕೇಳೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಮ್ಮ ಬವಾಯಲ್ಲಿ ಗೊಗೇನೇಲೆ ನಿಮ್ಮಲೆ ಬಾವಾ ಇಲ್ಲೇ ಎಲ್ಲೋ ಇಲ್ಲವೋ ಗದ್ದಲೆ ಹೊಲ ಕಾಗೆ ಹೋಗಿರೇಲೋ ಲಟ್ಟಂಬು ಮಾತ ಹೇಳವಾಳೋ ನಿನ್ನಲೆ ಲಕ್ಕ ಉಳ್ಳಾಡೋಕೆ ಕೊನೆಯ ಕೊಡೋವಾಳೋ ಮಾತ ಹೇಳನು ನಿನ್ನಲೆ ಬಾಬಾ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಾಳೆಕೆ ನಮ್ಮ ಮನೆಯಾಲ ಮದೋಯೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಾಳೆಕೆ ನಮ್ಮ ಮನೆಯಾಲ ಮದೋಯೋ ನಾಳೆಕೆ ನಮ್ಮ ಮನೆಯಾಲ ಮದುವೆ ಲಕ್ಕಲೆ ಕೇಳೆ ನೀನಾರು ಕಳ ಚಕೆ ಬರಬೇಕು ನಾಳೆಕೆ ನಮ್ಮ ಮನೆಯಾಲ ಮದುವೆ ಕಳಲೆ ಕೇಳೆ ನೀನಾದ್ರೆ ಕಳ ಚಾಕೆ ಬರಬೇಕು ಮದುವೆಗ ಬರವಾಕೆ ಯಾಂಗೆಲೆ ಮಾಡಲು ತಮ್ಮ ಕರವಾಲೆ ಬಿಡೋವರೆ ಮದಾಲೆಲೋ ಮದುವೆಗ ಬರವಾಕೆ ಯಾಂಗೆಲೆ ಮಾಡಲು ತಮ್ಮ ಕರವಾಲೆ ಬಿಡೋವರೆ ಮದಾಲೆಲೋ ಕರವಾ ಬಿಡವಾಕೆ ನಾನಾಳ ಕಳಗೋವೆ ಅಕ್ಕ ನೀ ಬರಬೇಕೆ ಅಕ್ಕ ಮದೋವೇಗೋ ಕರವಾ ಬಿಡವಾಕೆ ನಾನಾರು ಲಾಳಾರೆ ಕಳುವೆ ನೀ ಬರಬೇಕೆ ಲಕ್ಕ ಕಳ ಚಾಕೋ ಮದುವೆಗೆ ಬರವಾಕೆ ಯಾಗೆಲೆ ಮಾಡಲು ತಮ್ಮ ಮನೆಯಲ್ಲಿ ಇರೋವರೆ ಮದಾಲೆಲೋ ಕಳ ಚಾಕೋ ಬರವಾಕೆ ಯಾಗೆಲೆ ಮಾಡಲು ತಮ್ಮ ಮನೆಯಲ್ಲಿ ಇರೋವರೆ ಮದಾಲೆಲೋ ಮನೆಯಲ್ಲಿರುವಾಕೆ ನಾನಾಳ ಕಳಗೋವೆ ಅಕ್ಕ ನೀ ಬರಬೇಕೆ ಅಕ್ಕ ಮದೋವೇಗೋ ಮನೆಯಲ್ಲಿರುವಾಕೆ ನಾನಾರಿ ಆಳಾರಿ ಕೊಡುವೆ ಬರಬೇಕಾರೆ ಅಕ್ಕ ಮದೋವೀಗೋ ಅತ್ತೆ ಕೈ ನಂಗೆ ಲತ್ತೆಂಟೆ ಮಕ್ಕಳು ತಮ್ಮ ಯಾಂಗೆ ಮಾಡೇಲೆ ಮದುವೆಗೆ ಬರಬೇಕೋ ಅತ್ತೆ ಕೈ ನಂಗೆ ಲತ್ತೆ ಎಂಟೆ ಯಾದೋ ಯಾಂಗೆ ಬರ್ಬೇಕು ತಮ್ಮ ಮದೋವೀಗೋ ಒಬ್ಬನ ಚಚ್ಚಕ್ಕ ಒಬ್ಬನ ಜೊಲಗಲೆ ಅಕ್ಕ ಗೆಜ್ಜೆ ಕಾಲೇನ ಕೊಮರ ನಡ ಚಂದೋ ಒಬ್ಬ ಚಚ್ಚಕ್ಕ ಒಬ್ಬನ ಲತ್ತ ಗೆಜ್ಜೆ ಕಾಲಿನ ಮಗಳ ನಡ ಚಂದೋ ಗೆಜ್ಜೆ ಕಾಲನ ಕೊಮರ ನಡೆಚೇಲೆ ಲಕ್ಕಲೆ ಕೇಳೆ ನೀ ಬರ್ಬೇಕೆ ಅಕ್ಕ ಮದೋವೇಗೋ ಗೆಜ್ಜೆ ಕಾಲು ಕೊಮರ ನಡೆಚೇಲೆ ಲಕ್ಕಲೆ ಕೇಳೆ ಬರ್ಬೇಕಲೆ ಲಕ್ಕ ಮದೋವೀಗೋ ಲಟ್ಟಂಬು ಮಾತ ಹೇಳನು ನಮ್ಮಲೆ ತಮ್ಮ ಲಿಂದೆ ತಿರುಗಲೆ ಮನಗೆ ಬರೋವಾನೋಂಬೆ ಮಾತ ಹೇಳನು ನಮ್ಮಲೆ ತಮ್ಮ ಹಿಂದೆ ತಿರುಗೆ ಮನಗೆ ಬರೋವಾನೋ ಒತ್ತಾರರೆ ಮೊನ್ನೆ ಎದ್ದಾಳು ನಿನ್ನಲೆ ಲಕ್ಕ ಒಂದೆಲೆ ಮೊಟ್ಟೆ ರೊಟ್ಟೆ ಚುಡೋವಾಳೋ ಒತ್ತಾರರೆ ಮೊನ್ನೆ ಬರ್ತಾಳು ನಿನ್ನಾಲೇ ಲಕ್ಕ ಒಂದೇ ಮುಟ್ಟಿ ರೊಟ್ಟಿ ಚುಡೋವಾಳೋ ಒಂದೇ ಮುಟ್ಟಿ ರೊಟ್ಟಿ ಚುಡವಾಳೋ ನಿನ್ನಾಲೇ ಲಕ್ಕ ಲೊಡ್ಡೊಂದೇಲರೋವಣವ ತಡೆದಾಳೋ ಒಂದೇ ಮುಟ್ಟಿ ರೊಟ್ಟಿ ಚುಡವಾಳೋ ನಿನ್ನಾಲೇ ಅಕ್ಕ ದೊಡ್ಡೊಂದೇಲರೋವಣವ ತಡೆದಾಳೋ ದೊಡ್ಡೊಂದರ ವಣವ ತಡೆದಾಳೋ ನಿನ್ನಾಲೇ ಲಕ್ಕ ಒಂದೆಲೆ ಚೋಂಬುಗ್ಯ ತಡೆದಾಳೋ